ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಕತಾರ್ ಏರ್ವೇಸ್ ಸರಕು ವಿಮಾನದಲ್ಲಿ ಸಾಗಿಸಲಾಗಿತ್ತು. ಇಬ್ಬರು ಪಶುವೈದ್ಯಕೀಯ ಅಧಿಕಾರಿಗಳು, ನಾಲ್ವರು ಮಾವುತರು, ಮೇಲ್ವಿಚಾರಕರು ಮತ್ತು ಜೀವಶಾಸ್ತ್ರಜ್ಞರನ್ನು ಒಳಗೊಂಡಂತಹ ತಂಡವು ಆನೆಗಳು ಹೊಸ ಪರಿಸರಕ್ಕೆ ಹೊಂದಿಕೊಳ್ಳಲು ಸಹಾಯವಾಗುವಂತೆ 15 ದಿನಗಳ ಕಾಲ ಜಪಾನ್ನಲ್ಲಿ ಉಳಿಯಲಿದೆ. ರಾಜ್ಯದಲ್ಲಿ 127 ಆರ್ಥಿಕ ಸಾಕ್ಷರತಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಕರ್ನಾಟಕ ರಾಜ್ಯ ಮಟ್ಟದ ಬ್ಯಾಂಕರ್ ಸಮಿತಿ ಕೆನರಾ ಬ್ಯಾಂಕ್ನ ವಿಭಾಗೀಯ ಪ್ರಬಂಧಕ ಪ್ರದೀಪ್ ಕುಮಾರ್ ಹೆಚ್ ಹೇಳಿದ್ದಾರೆ. ಆಕಾಶವಾಣಿಗೆ ಮಾಹಿತಿ ನೀಡಿದ ಅವರು, ಎಲ್ಲಾ ಜಿಲ್ಲೆಯ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರು ಆರ್ಥಿಕ ಪರಿಪೂರ್ಣತಾ ಅಭಿಯಾನವನ್ನು ನಡೆಸಲಿದ್ದಾರೆ. ಈ ಮೂಲಕ ಗ್ರಾಮ ಪಂಚಾಯತ್ನಲ್ಲಿ 3 ತಿಂಗಳ ಕಾಲ ಅಭಿಯಾನ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಅರಳಿಗನೂರು ಕಡೆಯಿಂದ ಸಿರುಗುಪ್ಪ ಪಟ್ಟಣದ ಕಡೆಗೆ ಅಕ್ರಮವಾಗಿ ಪಡಿತರ ಅಕ್ಕಿ ಸಾಗಣೆ ಮಾಡುತ್ತಿದ್ದಂತಹ 3 ವಾಹನಗಳನ್ನು ಜಪ್ತಿ ಮಾಡಲಾಗಿದೆ. ಸುಮಾರು 385 ಅಕ್ಕಿ ಚೀಲಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಸಿರುಗುಪ್ಪ ತಾಲೂಕಿನ ಆಹಾರ ನಿರೀಕ್ಷಕ ಎಂ ವಿಜಯಕುಮಾರ್ ತಿಳಿಸಿದ್ದಾರೆ. ಸಿರುಗುಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೇಶದಾದ್ಯಂತ ಇಂದು ಕಾರ್ಗಿಲ್ ವಿಜಯ ದಿವಸವನ್ನು ಆಚರಣೆ ಮಾಡಲಾಯಿತು. ಬೆಳಗಾವಿಯಲ್ಲಿ ಇಂದು ಆಯೋಜನೆ ಮಾಡಲಾಗಿದ್ದಂತಹ ಕಾರ್ಗಿಲ್ ವಿಜಯೋತ್ಸವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಾಲ್ಗೊಂಡಿದ್ದರು. ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿಯ ಕಾಂಪೌಂಡ್ನಲ್ಲಿರುವಂತಹ ಕಾರ್ಗಿಲ್ ಸ್ತೂಪಕ್ಕೆ ಮಾಜಿ ಹಾಗೂ ಹಾಲಿ ಸೈನಿಕರು ಗೌರವ ಸಲ್ಲಿಸಿ ಕಾರ್ಗಿಲ್ ಯುದ್ದದಲ್ಲಿ ವೀರ ಮರಣ ಹೊಂದಿದ ಸೈನಿಕರಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು. ಕಾರ್ಗಿಲ್ ಯುದ್ದ ಗೆದ್ದ ನಂತರ ಇಡೀ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಧಾರವಾಡದಲ್ಲಿ ಈ ಕಾರ್ಗಿಲ್ ಸ್ತೂಪ ನಿರ್ಮಾಣವಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2 ವರ್ಷಗಳಲ್ಲಿ ಎತ್ತಿನ ಹೊಳೆ ಯೋಜನೆ ಪೂರ್ಣ, ಅರಸೀಕೆರೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ. ಮಹದಾಯಿ ಯೋಜನೆಗೆ ಶೀಘ್ರವೇ ಅರಣ್ಯ ಇಲಾಖೆಯಿಂದ ಅನುಮತಿ, ಜಗದೀಶ್ ಶೆಟ್ಟರ್. ಬೆಂಗಳೂರಿನ ಸುರಂಗ ಯೋಜನೆ, ನಗರ ವಿಭಜನೆ ಕುರಿತಂತೆ ಅಧಿವೇಶನದಲ್ಲಿ ಪ್ರಸ್ತಾಪಿಸಲು ಬಿಜೆಪಿ ತೀರ್ಮಾನ. ಚಿಕ್ಕಮಗಳೂರಿನ ಬಿದಿರುತಳ ದಟ್ಟಾರಣ್ಯದಲ್ಲಿ ಚಾರಣ ಕೈಗೊಂಡಿದ್ದ ಬೆಂಗಳೂರಿನ 103 ಮಂದಿ ಪೊಲೀಸರ ವಶಕ್ಕೆ. ಜಪಾನ್ಗೆ ಸುರಕ್ಷಿತವಾಗಿ ತಲುಪಿದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ 4 ಆನೆಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:20. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿರುವವರ್ಗೆ ಮಾತಾಡಿದ್ರೆ ದುಡ್ಡು ಹಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಎಣ್ಣೆ ತಾಳೆ ಕುರಿತ ರಾಷ್ಟೀಯ ಮಿಷನ್ ಕುರಿತ ಕಾರ್ಯಕ್ರಮ, ಬಳಿಕ ಶುಂಠಿ ಬೆಳೆಗೆ ಬಂದಿರುವ ಬೆಂಕಿ ರೋಗ ನಿರ್ವಹಣೆ ಕುರಿತು ಡಾ ಕೆವಿ ವೀರೇಂದ್ರ ಕುಮಾರ್ ಅವರೊಂದಿಗೆ ಸಂದರ್ಶನ. ಈಗ ಎಣ್ಣೆ ತಾಳೆ ಕುರಿತ ರಾಷ್ಟೀಯ ಮಿಷನ್ ಕುರಿತ ಕಾರ್ಯಕ್ರಮ. ರಾಷ್ಟೀಯ ಖಾದ್ಯ ತೈಲಗಳ ಮಿಷನ್ನಲ್ಲಿ ಎಣ್ಣೆ ತಾಳೆ ಆಯಿಲ್ ಪಾಮ್ ಕೃಷಿಗೆ ಸಿಗುವ ಸೌಲಭ್ಯಗಳನ್ನು ಕುರಿತ ಕಾರ್ಯಕ್ರಮ. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಕರ್ನಾಟಕದ ಬಿಳಗಿ ಗ್ರಾಮದಲ್ಲಿ ಪಾಮ್ ಮರಗಳು ಉತ್ಪಾದಕ ಮರಗಳು. ಇದರಿಂದ ರೈತರಿಗೆ ಆರ್ಥಿಕ ಸಹಾಯ ಆಗುತ್ತದೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು

ಆತ್ಮೀಯ ಕೇಳಿದರೆ, ಕೊಡಗು ಜಿಲ್ಲೆಯಲ್ಲಿ ಶುಂಠಿ ಬೆಳೆಗೆ ಒಂದು ಹೊಸ ರೋಗ ಕಾಣಿಸ್ಕೊಂಡಿರೋದು ವರದಿಯಾಗಿದೆ. ಇದನ್ನ ನಮ್ಮ ತಜ್ಞರು ಶುಂಠಿ ಬೆಂಕಿ ರೋಗ ಅಂತ ಅಭಿಪ್ರಾಯಪಡ್ತಾ ಇದ್ದಾರೆ. ಈ ರೋಗ ಬಹಳ ವೇಗವಾಗಿ ಹರಡುತ್ತೆ ಅನ್ನೋದು ರೋಗದ ಒಂದು ಮುಖ್ಯವಾದ ಲಕ್ಷಣ ಅಂತ ನಾವು ಹೇಳ್ಬೋದು. ಹಾಗಾಗಿ ಇವತ್ತು ನಾವು ಈ ಶುಂಠಿ ಬೆಂಕಿ ರೋಗದ ಲಕ್ಷಣಗಳು ಮತ್ತು ಇದು ಬರದ ಹಾಗೆ ಹೇಗೆ ತಡೆಗಟ್ಟಬಹುದು, ಒಂದು ವೇಳೆ ಬಂದಿದ್ರೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಗೋಣಿಕೊಪ್ಪಲ್ನಲ್ಲಿರುವಂತಹ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತಿನ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಷಯ ತಜ್ಞರಾದಂಥ ಡಾಕ್ಟರ್ ಕೆ ವಿ ವೀರೇಂದ್ರ ಕುಮಾರ್ ಅವರು. ನಮಸ್ಕಾರ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಈಗ ಶುಂಠಿಗೆ ಒಂದು ಹೊಸ ರೋಗ ಕಾಣಿಸ್ಕೊಂಡಿದೆ ಅಂತ ಎಲ್ಲ ಮಾಧ್ಯಮಗಳಲ್ಲಿ ಮತ್ತೆ ರೈತರಿಂದ ನಾವು ಕೇಳ್ತಾ ಇದ್ದೀವಿ, ಏನಿದು ರೋಗ ಅಂತಂದು ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ ನಮ್ಮ ಕೇಳುಗರಿಗೆ? ಖಂಡಿತ ಖಂಡಿತ ಹೋಗ ಸರ್. ಮುಖ್ಯವಾಗಿ ಎಲ್ಲಾರ್ಗು ಗೊತ್ತು ಈ ಶುಂಠಿ ಅಂತಕ್ಕಂಥದ್ದು ಒಂದು ಮುಖ್ಯವಾಗಿರ್ತಕ್ಕಂತ ಒಂದು ಸಾಂಬಾರು ಬೆಳೆ. ಅದರಲ್ಲೂ ಇತ್ತೀಚೆಗೆ ಈ ಶುಂಠಿಯನ್ನ ನಮ್ಮ ಕೊಡಗು ಜಿಲ್ಲೆ ಅಕ್ಕಪಕ್ಕ ಜಿಲ್ಲೆಯಾದ್ಯಂತ ನೋಡೋದು ಏನಪ್ಪ ಅಂದ್ರೆ, ಕೊಡಗು ಜಿಲ್ಲೆಯಾದ್ಯಂತ ಮತ್ತೆ ಅಕ್ಕಪಕ್ಕ ಜಿಲ್ಲೆಗಳಲ್ಲೆಲ್ಲ ಪ್ರತಿ ವರ್ಷನೂ ಕೂಡ ಶುಂಠಿ ಬೆಳೀತಾ ಇರ್ತಕ್ಕಂಥ ಏರಿಯಾ ಜಾಸ್ತಿ ಆಗ್ತಾ ಇದೆ. ಸೊ ಕೆಲವರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಈ ಪಾಳು ಬಿದ್ದಿರ್ತಕ್ಕಂಥ ಜಾಗ ಎಲ್ಲಾನು ಕೂಡ ಗುತ್ತಿಗೆ ಆಧಾರದಲ್ಲಿ ಪಡ್ಕೊಂಡು ಅಲ್ಲಿ ಶುಂಠಿ ಬೆಳೀತಾ ಇರ್ತಕ್ಕಂಥದ್ದನ್ನ ನಾವು ಕಾಮನ್ ಆಗಿ ನೋಡ್ತಾ ಇದೀವಿ. ಹಾಗಾಗಿ ಪ್ರತಿ ವರ್ಷ ಕೂಡ ಶುಂಠಿ ಬೆಳೀತಾ ಇರ್ತಕ್ಕಂಥ ಜಾಗ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಅದರಲ್ಲೂ ಏನಪ್ಪ ಅಂದ್ರೆ, ಕಳೆದ ವರ್ಷ ಈ ಶುಂಠಿ ಕಟಾವ್ ಹಂತಕ್ಕೆ ಬಂದಿತ್ತು. ಅಂದ್ರೆ ಈ ಒಂದು ನವೆಂಬರ್ ಡಿಸೆಂಬರ್ ಅಲ್ಲಿ ಕಟಾವ್ ಹಂತಕ್ಕೆ ಬಂದಿದ್ದಾಗ ಒಂದು ರೋಗ ಕಾಣಿಸ್ಕೊಳ್ತು. ಆ ರೋಗ ಕಾಣಿಸ್ಕೊಂಡಾಗ ಏನಪ್ಪ ಅಂದ್ರೆ, ಸಡನ್ ಆಗಿ ಇಮಿಡಿಯೇಟ್ ಆಗಿ ಕಾಣಿಸ್ಕೊಂಡು ಒಂದು 10-15 ದಿನದಲ್ಲೇ ಸೊ ಏನು ಬೆಳ್ಕೊಂಡಿರ್ತಕ್ಕಂಥ ಎಲ್ಲ ಎಲೆಗಳೆಲ್ಲ ಒಣಗದಂತದ್ದು ಕಾಮನ್ ಆಗಿ ಲಾಸ್ಟ್ ಇಯರ್ ನವೆಂಬರ್ ಡಿಸೆಂಬರ್ ಅಲ್ಲಿ ಈ ಒಂದು ಕುಶಾಲನಗರ ತಾಲೂಕು ಹೆಬ್ಬಾಲೆ ತೊರೆನೂರು ಶ್ರೀರಂಗಾರ ಸೈಡ್ ಹತ್ರ ಕಾಣಿಸ್ಕೊಂಡಿತ್ತು. ಸೊ ಇದ್ರ ಮೇರೆಗೆ ಏನಾಯ್ತಪ್ಪ ಅಂದ್ರೆ, ಇದನ್ನ ನಾವು ಸೊ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಕ್ಷೇತ್ರ ಭೇಟಿಯನ್ನ ಮಾಡಿದಾಗ ಸೊ ನಾವು ಅದನ್ನು ನೋಡ್ಬಿಟ್ಟು ಸೊ ಇದನ್ನ ಸ್ಯಾಂಪಲ್ ನಾವು ಐಡೆಂಟಿಫೈ ಮಾಡ್ಲಿಕ್ಕೆ ಅದನ್ನ ಗುರುತಿಸ್ಲಿಕ್ಕೆ ಯಾವ ರೋಗ ಬರ್ಲಿಕ್ಕೆ ಅಂದ್ಬಿಟ್ಟೆ ಅಂದ್ರೆ ಅದ್ ಮುಖ್ಯವಾಗಿ ಶುಂಠಿದ ಬಗ್ಗೆ ಸಂಶೋಧನೆ ಮಾಡ್ತಕ್ಕಂಥದ್ದು ನಮ್ಗೆ ಈ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಈ ಕ್ಯಾಲಿಕಟ್ ಅಲ್ಲಿದೆ. ಸಾಂಬಾರು ಬೆಳೆಗಳ ಬಗ್ಗೆ ಅದರಲ್ಲಿ ಶುಂಠಿ ಬಗ್ಗೆ ರಿಸರ್ಚ್ ಮಾಡ್ತಕ್ಕಂಥದ್ದು ಕ್ಯಾಲಿಕಟ್ ಅಲ್ಲಿದೆ. ಅಲ್ಲಿಗೆ ವಿಜ್ಞಾನಿಗಳಿಗೆ ಮಾಹಿತಿಯನ್ನ ತಿಳಿಸಿದಾಗ ಅವರೆಲ್ಲ ಬಂದು ಅವರು ಕೂಡ ಕ್ಷೇತ್ರೆಯನ್ನ ಭೇಟಿಯನ್ನ ಮಾಡಿ ಸ್ಯಾಂಪಲ್ ಎಲ್ಲ ತಗೊಂಡೋಗಿ ಆ ರೋಗ ಬಂದಿರತಕ್ಕಂಥ ಎಲೆಗಳನ್ನೆಲ್ಲ ತಗೊಂಡೋಗಿ ಅದನ್ನ ಪರೀಕ್ಷೆ ಮಾಡಿದ್ಮೇಲೆ ಸೊ ಅದರಲ್ಲಿ ಕಂಡು ಬಂದಿರತಕ್ಕಂಥದ್ದು ಏನಪ್ಪಾ ಅಂದ್ರೆ, ಅದು ಪೈರಿಕಿಲೇರಿಯಾ ಬೆಂಕಿ ರೋಗ ಅಂತ. ಸೊ ಈ ಪೈರಿಕಿಲೇರಿಯಾ ಬೆಂಕಿ ರೋಗ ಅಂತಕ್ಕಂಥದ್ದು ಮುಖ್ಯವಾಗಿ ನಾವು ಏಕದಳ ಸಸ್ಯ ಅಂತ ಹೇಳ್ತೀವಿ, ಅದರಲ್ಲೂ ಮುಖ್ಯವಾಗಿ ಭತ್ತ, ಗೋಧಿ, ಬಾರ್ಲಿ ಇಂಥದಕ್ಕೆ ಬರ್ತಾ ಇರ್ತಕ್ಕಂಥ ಅದೊಂದು ಬೆಂಕಿ ರೋಗ. ಹೌದು. ಅದರಲ್ಲೂ ಮುಖ್ಯವಾಗಿ ನಮಗೆ ಎಲ್ಲರಿಗೂ ಗೊತ್ತಿದ್ದಾಗೆ ಭತ್ತಕ್ಕೆ ಬೆಂಕಿ ರೋಗ ಅನ್ನೋ ಅಡಿಕೆಯಲ್ಲಿ ಎಲ್ಲಾರು ಕೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಮುಖ್ಯವಾಗಿ ಅದು ಭತ್ತಕ್ಕೆ ಬೆಂಕಿ ರೋಗ ತರ್ತಕ್ಕಂಥ ಶಿಲೀಂಧ್ರ ಅದು ಏನಪ್ಪ ಅಂದ್ರೆ ಪೈರಿಕಿಲೇರಿಯಾ ಅಂತ ಹೇಳ್ತೀವಿ. ಹೌದು. ಸೊ ಅದೇ ಶಿಲೀಂಧ್ರ ಈಗ ನಮ್ಮ ಶುಂಠಿಗೆ ಕಳೆದ ಬಾರಿ ನಮ್ಗೆ ಏನು ಈ ನವೆಂಬರ್ ಡಿಸೆಂಬರ್ ಬಂದಿತ್ತು, ಆ ಶಿಲೀಂಧ್ರವನ್ನ ಈ ನಾವೇನು ರೋಗ ಬಂದಿರತಕ್ಕಂಥ ಸ್ಯಾಂಪಲ್ ಅನ್ನ ತಕೊಂಡೋಗಿ ಅಲ್ಲಿ ಪರೀಕ್ಷೆ ಮಾಡಿದಾಗ ಇದು ಪೈರಿಕಿಲೇರಿಯಾ ಬಂದಿದೆ ಅನ್ನೋದ್ರ ಬಗ್ಗೆ ಅದನ್ನ ಒಂದು ದೃಢಪಡಿಸಿದ್ದಾರೆ. ಹಾಗಾಗಿ ಕಳೆದ ವರ್ಷ ಅದು ಕಟಾವ್ ಹಂತದಲ್ಲಿ ಬಂದಿತ್ತು, ಬಟ್ ಈ ವರ್ಷ ಏನಾಗಿದೆ ಅಂದ್ರೆ ಈಗ ಪ್ರಾರಂಭಿಕ ಅಂತ ಈಗ ನಾಟಿ ಮಾಡಿ ಒಂದು 70-90 ದಿನಗಳಾಗಿದೆ ಈಗ. ಸೊ ಈ ಹಂತದಲ್ಲಿ ಆಗ್ಲೇ ನಮ್ಗೆ ಇವ ಏನಪ್ಪಾ ಅಂದ್ರೆ ಕುಶಾಲನಗರ, ಸೋಮರಪೇಟೆ ತಾಲೂಕು, ಅದು ಬಿಟ್ರೆ ನಮ್ಗೆ ಪಿರಿಯಾಪಟ್ಟಣ, ಹುಣಸೂರು ಮತ್ತೆ ಚಿಕ್ಕಮಗಳೂರು ಜಿಲ್ಲೆ, ಹಾಸನ ಜಿಲ್ಲೆ, ಅದ್ರ ಜೊತೆಗೆ ನಮ್ಗೆ ಶಿವಮೊಗ್ಗದ ತನಕನೂ ಕೂಡ ಈ ರೋಗ ಹರಡ್ಬಿಟ್ಟಿದೆ. ಸೊ ಹಾಗಾಗಿ ಇದು ಒಂದು ಹೊಸ ರೋಗ ಆಗಿರೋದ್ರಿಂದ ಏನಾಗ್ತಾ ಇದೆ ಅಂದ್ರೆ, ಅದು ನಾವ್ ಆಗ್ಲೇ ಹೇಳಿದಾಗಿದೆ ಅಂದ್ರೆ ಕೋವಿಡ್ ಒಂದು ಫಸ್ಟ್ ವೇವ್ ಇದ್ದಾಗೆ ರೋಗದ ತೀವ್ರತೆ ಜಾಸ್ತಿ ಆಗ್ತಾ ಇದೆ ಎಲ್ಲಾ ಕಡೆ. ಹಾಗಾಗಿ ಯಾರು ರೈತರು ಆತಂಕ ಪಡೋದು ಬೇಡ, ಮತ್ತೆ ಮೈ ಮರೆಯೋದು ಬೇಡ. ಸೊ ಯಾರು ನಮ್ ತೋಟದಲ್ಲಿ ಏನು ಬಂದಿಲ್ಲ ಅಂತ ಮೈ ಮರೆಯೋದು ಬೇಡ, ಬಂದಿದೆ ಅಂತ ಆತಂಕ ಪಡೋದು ಬೇಡ. ಸೊ ಅದಿಲ್ಲದಾಗ ಏನ್ ಮಾಡ್ಬೇಕಂದ್ರೆ ಆ ರೋಗದ ಲಕ್ಷಣಗಳನ್ನ ಸರಿಯಾಗಿ ಗುರುತಿಸ್ಕೊಳ್ಳೋಣ, ಆಮೇಲೆ ಅದ್ರಿಂದ ಏನೇಗೆ ಹತೋಟಿ ಕ್ರಮಗಳನ್ನ ಅನುಸರಿಸ್ಬೇಕು ಅನ್ನೋದ್ರ ಬಗ್ಗೆ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಅವರು ಕೂಡ ತಿಳಿಸಿದ್ದಾರೆ. ಅದ್ರ ಪ್ರಕಾರ ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ರೈತರ ತಾಕುಗಳಲ್ಲೆಲ್ಲ ಕೂಡ ಪ್ರಾತ್ಯಕ್ಷೆಯನ್ನು ಕೂಡ ಮಾಡಿಸಿದೀವಿ. ಕೆಲವೊಂದು ರೈತರುಗಳು ಅದನ್ನ ಮಾಡಿರೋರು ಕೂಡ ಸೊ ರೋಗ ಇನ್ನೂ ಬೇರೆದ ಬಂದಿರೋದ್ರಲ್ಲಿ ಕಡಿಮೆ ಆಗಿದೆ, ಇನ್ನು ಫರ್ದರ್ ಬೇರೆ ಕಡೆ ಹರಡ್ಲಿಲ್ಲ ಆ ತರ ಕೂಡ ಆಗಿದೆ. ಹಾಗಾಗಿ ಆತಂಕ ಪಡೋದು ಬೇಡ. ಸೊ ಮುಂದೆ ಕ್ರಮವಾಗಿ ಸೊ ನಾವು ಈಗ ಮುಂದೆ ಹೇಳ್ತಕ್ಕಂತ ಎಲ್ಲಾ ಹತೋಟಿ ಕ್ರಮಗಳನ್ನ ಅನುಸರಿಸಿದ್ರೆ ಅವರು ಕ್ಲೀನ್ ಆಗಿ ತಮ್ಮ ತೋಟದಲ್ಲಿ ಒಂದು ಬೆಂಕಿ ರೋಗ ಬರದಾಗೆ ನಾವು ತಡೆಗಟ್ಟಕೊಳ್ಬಹುದು. ಅಂದ್ರೆ ಈ ಶುಂಠಿ ಬೆಂಕಿ ರೋಗ ಹೇಗೆ ಪ್ರಾರಂಭವಾಗುತ್ತೆ ಸರ್? ಇದು ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ, ಇದು ರೋಗದ ಲಕ್ಷಣಗಳನ್ನ ನಾವು ಹೇಗೆ ಗುರುತಿಸ್ಬೇಕು ಅಂದ್ರೆ, ಮೊದ್ಲು ಈ ಶುಂಠಿ ಗಿಡದ ಎಲೆಗಳ ಮೇಲೆ ಒಂದು ಕಪ್ಪು ಅಥವಾ ಆಲಿ ಹಸಿರು ಬಣ್ಣದ ಚುಕ್ಕೆಗಳು ಅಂತ ಹೇಳ್ತೀವಿ, ಸಣ್ಣದು ಒಂದು ಚುಕ್ಕೆಗಳು ಎಲೆಗಳ ಮೇಲೆ ಕಾಣಿಸ್ಕೊಳತ್ತೆ ಆಲಿ ಬಣ್ಣದ್ದು ಕಪ್ಪದ್ದು. ಮತ್ತೆ ಈ ಚುಕ್ಕೆ ದೊಡ್ಡದಾಗ್ತಾ ಹೋಗ್ತಾ ಹೋಗ್ತಾ ಇದ್ದಂಗೆ ಏನಾಗುತ್ತೆ, ಅದು ಒಂದು ವಜ್ರಾಕೃತಿ ಮಾರ್ಕ್ ಅಂತ ಹೇಳ್ತೀವಿ, ಡೈಮಂಡ್ ಶೇಪ್ ಅಂತ ಹೇಳ್ತೀವಿ. ಸೊ ಆ ವಜ್ರಾಕೃತಿ ಮಾರ್ಕ್ ಆಗಿ ಅದು ಆಕೃತಿಯನ್ನ ಪಡ್ಕೊಳತ್ತೆ ಅದು. ಚುಕ್ಕಿಗಳು ಮಧ್ಯಭಾಗದಲ್ಲಿ ಹೇಗಿರುತ್ತೆ ಅಂದ್ರೆ ಬೂದಿ ಬಣ್ಣಕ್ಕಿದ್ದು ಅದ ಸುತ್ತ ಕಂದು ಬಣ್ಣಕ್ಕಿರುತ್ತೆ. ಸೊ ಇಂಥ ಚುಕ್ಕಿಗಳು ಏನಾಗುತ್ತೆ ದೊಡ್ಡದಾಗ್ತಾ ಏನಾಗುತ್ತೆ ಒಂದಕ್ಕೊಂದು ಚುಕ್ಕಿಗಳು ಸೇರ್ಕೊಂಡು ಏನಾಗುತ್ತೆ, ಸೊ ಕಂಪ್ಲೀಟ್ ರೋಗ ಬಂದಿರತಕ್ಕಂಥ ಎಲೆ ಕಂಪ್ಲೀಟ್ ಹಳದಿ ಆಗಿ ಸುಟ್ಟೋದಂಗ ಆಗ್ಬಿಡುತ್ತೆ. ಸೊ ಮತ್ತೆ ಇನ್ನೊಂದು ಇದರ ಸಮಸ್ಯೆ ಏನಂದ್ರೆ ಈ ಒಂದು ಬೆಂಕಿ ರೋಗ ಶುಂಠಿಗೆ ಬಂದಿರೋದು ಇದು ಎಲೆಗಳ ಮೇಲೆ ಅಲ್ಲದೆ ಇದ್ರ ಕಾಂಡಗಳ ಮೇಲೂ ಕೂಡ ಬರುತ್ತೆ ಇದು. ಸೊ ಹಾಗಾಗಿ ಏನಾಗುತ್ತೆ ಇದ್ರದ್ದು ತೀವ್ರತೆ ಜಾಸ್ತಿ ಆದಾಗ ಏನಾಗುತ್ತೆ ಶುಂಠಿ ಎಲೆ ಮತ್ತೆ ಕಾಂಡ ಎರಡು ಕೂಡ ಒಣಗೋಗ್ಬಿಡತ್ತೆ. ಸೊ ಹಾಗಾಗಿ ಇದ್ರಿಂದ ಏನಾಗುತ್ತೆ ಈ ಶುಂಠಿದ ಕಾಂಡನು ಒಣಗೋಗುತ್ತೆ ಎಲೆಗಳು ಒಣಗೋಗೋದ್ರಿಂದ ಏನಾಗುತ್ತೆ, ಸೊ ಗೆಡ್ಡೆಗಳು ಬೆಳವಣಿಗೆ ಮೇಲೆ ಡೈರೆಕ್ಟ್ ಆಗಿ ಇದೇನಾಗತ್ತೆ ನೇರವಾಗಿ ಇದು ಒಂದು ಪರಿಣಾಮ ಬೀರೋದ್ರಿಂದ ಆಲ್ಮೋಸ್ಟ್ ಗೆಡ್ಡೆಗಳ ತೂಕದಲ್ಲಿ ಒಂದು 30% ಅಷ್ಟು ನಷ್ಟವನ್ನ ಅನುಭವಿಸೋದನ್ನ ನಾವು ಕಾಣಬಹುದಾಗಿದೆ. ಸೊ ಹಾಗಾಗಿ ಮೊದ್ಲೆಲ್ಲ ಏನ್ ಮಾಡ್ತಿದ್ರು ಒಂದು ಇದಕ್ಕಿಂತ ಇನ್ನು ಬಿಲ್ಲಷ್ಟಿಕ್ ಎಲೆ ಚುಕ್ಕಿ ರೋಗ ಅಂತ ಒಂದು ಬರುತ್ತೆ. ಸೊ ಅದು ಅಂತ ತಿಳ್ಕೊಂಡು ಎಷ್ಟೋ ರೈತರುಗಳು ಸೊ ಒಂದು ಸಿಂಪರಣೆ ಕಾರ್ಬನ್ಡೇಜ್ ಮಾಡ್ಬಿಟ್ಟು ಸುಮ್ಮನೆ ಇದ್ಬಿಟ್ಟಿದ್ರು. ಬಟ್ ಇದು ಹೊಸ ರೋಗ ಆಗಿರೋದ್ರಿಂದ ಸೊ ಪೈರಿಕಿಲೇರ ಬೆಂಕಿ ರೋಗ, ಹಾಗಾಗಿ ಸ್ವಲ್ಪ ಸೂಕ್ಷ್ಮವಾಗಿ ಏನು ಶುಂಠಿ ಬೆಳೀತಾ ಇರತಕ್ಕಂಥ ಜಾಗದಲ್ಲಿ ಹೋಗಿ ಪರಿಶೀಲನೆಯನ್ನ ಮಾಡಿ ಮತ್ತೆ ಅದು ಇಲ್ಲದೆ ಇದ್ರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಮುಂದೆ ಹೇಳ್ತಕ್ಕಂಥ ಅಥಾರಿಟಿ ಕ್ರಮಗಳನ್ನ ಅವರು ಅನುಸರಿಸಿದ್ರೆ ಅವ್ರ ತೋಟದಲ್ಲಿ ಬರ್ದಾಗೆ ಅವರದನ್ನ ಕಾಪಾಡ್ಕೊಳ್ಬಹುದು. ಅಂದ್ರೆ ಈ ರೋಗ ಒಂದ್ ಗಿಡದಿಂದ ಇನ್ನೊಂದ್ ಗಿಡಕ್ಕೆ, ಒಂದ್ ತೋಟದಿಂದ ಇನ್ನೊಂದ್ ತೋಟಕ್ಕೆ ಹೇಗೆ ಹರಡುತ್ತೆ, ಒಂದ್ ಜಮೀನಿಂದ ಇನ್ನೊಂದ್ ಜಮೀನಿಗೆ ಅಂತೀರಿ? ಹಾಗೆ ಹೇಳಿದಾಗ ಸರ್ ಈ ರೋಗ ಮುಖ್ಯ ಹರಡ್ತಕ್ಕಂಥದ್ದು ಪೈರಿಕಿಲೇರ ಅಂತಕ್ಕಂಥ ಒಂದು ಶಿಲೀಂಧ್ರದ ರೋಗಾಣದಿಂದ. ಪೈರಿಕಿಲೇರ ಅಂತಕ್ಕಂಥ ಶಿಲೀಂಧ್ರ ರೋಗಾಣ ಏನ್ ಮಾಡುತ್ತೆ, ಇದ್ರ ಬೀಜಗಣಗಳು ಗಾಳಿ ಮುಖಾಂತರ ಇತರ ಗಿಡಗಳಿಗೆ ಇತರ ಎಲೆಗಳಿಗೆ ಹರಡತಕ್ಕಂಥದ್ದು. ಈ ರೋಗ ವೃದ್ಧಿ ಆಗ್ಲು ಮೇನ್ ಕಾರಣ ಏನಪ್ಪಾ ಅಂದ್ರೆ ಹೆಚ್ಚು ಸಾರಜನಕ ಗೊಬ್ಬರವನ್ನ ನಾವು ಉಪಯೋಗಿಸಿದಾಗ. ಗೆಡ್ಡೆ ಜಾಸ್ತಿ ಬರ್ಲಿ, ಈಗ ಒಂದ್ ಚೀಲಕ್ಕೆ ನಾವು 40 ಚೀಲ ತೆಗಿಬೇಕು, ಒಂದ್ ಚೀಲಕ್ಕೆ 50 ಚೀಲ ತೆಗಿಬೇಕು ಅಂದ್ರೆ ಅರ್ಧದಲ್ಲಿ ಏನ್ ನೋಡ್ಬಿಡ್ತಾರೆ ಸಾರಜನಕದ ಗೊಬ್ಬರನ ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತಾರೆ. ಸೊ ಅದು ಒಂದು ಪ್ರಮುಖ ಕಾರಣ. ಎರಡನೇದು ಆರ್ದ್ರತೆ, ಅದರಲ್ಲಿ ಎಸ್ಪೆಷಲಿ ರಿಲೇಟಿವ್ ಹ್ಯೂಮಿಡಿಟಿ ಅಂತ ಹೇಳ್ತೀವಲ್ಲ, ಅದು ಶೇಕಡ ಒಂದು 86-88% ಅಷ್ಟು ಆರ್ದ್ರತೆ ಇದ್ರೆ, ಮತ್ತೆ ಕಡಿಮೆ ರಾತ್ರಿ ಉಷ್ಣಾಂಶ ಎಸ್ಪೆಷಲಿ ರಾತ್ರಿ ಕಡಿಮೆ. ಈಗ ಬೆಳಿಗ್ಗೆ ಹೊತ್ತು ನಮ್ಗೆ ತುಂಬಾ ಒಂದು ಟೆಂಪರೇಚರ್ ಒಂದು 25-28 ಇರುತ್ತೆ ಅನ್ಕೊಳ್ಳಿ, ರಾತ್ರಿ ಹೊತ್ತು ಕಡಿಮೆ ನಮ್ಗೆ ಕೂಲ್ ಆಗಿ ಒಂದು ವಾತಾವರಣ ಸಿಗುತ್ತೆ ಅಂದ್ರೆ ಟೆಂಪರೇಚರ್ ಉಷ್ಣಾಂಶ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಅಂದ್ರೆ ರಾತ್ರಿ ಉಷ್ಣಾಂಶ ನಮ್ಗೆ ಒಂದು 15-18 degree ಟೆಂಪರೇಚರ್ ಇದ್ದು ಅಗಲು ಹೊತ್ತು ಒಂದು 25-28 degree ಟೆಂಪರೇಚರ್ ಇದ್ರೆ ಈ ಒಂದು ರೋಗ ಏನ್ ಪರಿಕಲೆ ಇರುತ್ತೆ ಅಂತಕ್ಕಂಥ ಶಿಲೀಂಧ್ರ ಬೇಗ ಅಭಿವೃದ್ಧಿ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಬೇರೆ ಫ್ಯಾಕ್ಟರ್ಗಳು ಹೇಗೆ ಅಂದ್ರೆ ಈ ಅರ್ಲಿ ಮಾರ್ನಿಂಗ್ ಬೆಳಗ್ಗೆನೆ ಒಂದು ಇಬ್ಬನಿ ಬೀಳ್ತಕ್ಕಂಥದ್ದು, ಮತ್ತೆ ದಿನ ಪೂರ್ತಿ ನಮ್ಗೆ ಮೋಡ ಕವಿದ ವಾತಾವರಣ ಇರತಕ್ಕಂಥದ್ದು, ಮತ್ತೆ ನಮ್ಗೆ ಇನ್ನೇನ್ ಮಾಡ್ಬಿಡ್ತೀವಿ ಅಂದ್ರೆ ಈ ಸಾಲುಗಳ ನಡುವಿನ ಅಂತರ, ಈ ನಾಟಿ ಮಾಡ್ಬೇಕಾದ್ರೆ ಪಕ್ಕ ಪಕ್ಕದಲ್ಲೇ ನೆಟ್ಬಿಡ್ತೀವಿ ಸರಿಯಾಗಿ ಅಂತರನೆ ಕೊಡೋದಿಲ್ಲ. ಸೊ ಅದೊಂದಾಗಿರುತ್ತೆ. ಮತ್ತೆ ಈ ಬಿಟ್ಟು ಬಿಟ್ಟು ಬರ್ತಕ್ಕಂತ ಬಿಸಿಲು ಮತ್ತೆ ಮಳೆ ಏನಿರುತ್ತಲ್ಲ ಈ ರೋಗ ತೀವ್ರವಾಗಿ ಹರಡ್ಲಿಕ್ಕೆ ಇದೊಂದು ಪ್ರಮುಖ ಕಾರಣ ಆಗಿರುತ್ತೆ ಇದು. ಹಾಗಾಗಿ ಇಷ್ಟೆಲ್ಲ ಪ್ಯಾರಾಮೀಟರ್ಗಳು ಈಗ ನಮ್ಗೆ ಸರಿಯಾಗಿ ಈಗ ಈ ಒಂದು ಮಳೆಗಾಲದಲ್ಲಿ ಕೋಯಿನ್ಸೈಡ್ ಆಗ್ತಾ ಇರೋದ್ರಿಂದ ಏನಾಗುತ್ತೆ, ಇದು ಒಂದು 15-20 ಗಂಟೆ ಅಥವಾ ಒಂದು ದಿನ ಎರಡು ದಿನದಲ್ಲೇ ಇದು ನಮ್ಗೆ ಎಲ್ಲಾ ಕಡೆ ಸ್ಪ್ರೆಡ್ ಆಗೋಕೆ ಬೇಗ ಬೇಗವಾಗಿ ಬೇರೆ ಪ್ರದೇಶಗಳಿಗೂ ಕೂಡ ಹರಡ್ಲಿಕ್ಕೆ ಇದು ಪ್ರಾರಂಭ ಮಾಡ್ತಾ ಇದೆ ಈ ರೋಗ. ಹಾಗಾಗಿ ಇದೆಲ್ಲ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಅದರಲ್ಲೂ ಜಾಸ್ತಿ ನಮ್ಗೆ ಹೆಚ್ಚಿನ ಸಾರ್ವಜನಿಕ ಗೊಬ್ಬರ ಕೊಡ್ತಕ್ಕಂಥದ್ದು, ಜೊತೆಗೆ ರಾತ್ರಿ ಕಡಿಮೆ ಉಷ್ಣಾಂಶ, ಜೊತೆಗೆ ಆಗ್ಲೇ ಹೇಳದಾಗೆ ಬೆಳಗ್ಗೆ ಇಬ್ಬನಿ ಬೀಳ್ತಕ್ಕಂಥದ್ದು, ಬಿಟ್ಟು ಬಿಟ್ಟು ಬರ್ತಕ್ಕಂಥ ಬಿಸಿಲು, ಮತ್ತೆ ಸಾಲ್ವಿನ ನಡುವಿನ ಅಂತರ ನಾವು ಸರಿಯಾಗಿ ಹೃದಯ ಇರ್ತಕ್ಕಂಥದ್ದು ಹತ್ತಿರದಲ್ಲೇ ನಾಟಿ ಮಾಡ್ಬಿಟ್ಟಿರ್ತಕ್ಕಂಥದ್ದು ಈ ರೋಗ ಅಭಿವೃದ್ಧಿ ಆಗ್ಲಿಕ್ಕೆ ಪ್ರಮುಖ ಕಾರಣ ಆಗಿದೆ. ಮುಖ್ಯವಾಗಿ ಶುಂಠಿ ಬೆಂಕಿ ರೋಗ ಬರ್ದಿರೋ ಹಾಗೆ ಏನಾದ್ರೂ ಮುಂಜಾಗ್ರತೆ ವಹಿಸಬಹುದಾ? ಖಂಡಿತವಾಗ ಸರ್, ಈ ರೋಗವನ್ನ ಈಗ ನಾವು ಹತೋಟಿ ಮಾಡ್ಬೇಕಾದ್ರೆ ಪ್ರಮುಖವಾಗಿ ಏನ್ ಮಾಡಿ ಅಂದ್ರೆ ಮೊದಲು ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡಿರ್ಬೇಕಾಗಿತ್ತು. ಸೊ ಯಾರಾದ್ರೂ ಮಾಡಿಸ್ಕೊಂಡಿದ್ರೆ ಮಣ್ಣು ಪರೀಕ್ಷೆ ಆಧಾರದಲ್ಲೇನೆ ಸಾರ್ವಜನಿಕದ ಗೊಬ್ಬರವನ್ನ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಕೊಟ್ಟರೆ ಸಾಕು. ಅಂದ್ರೆ ಜಾಸ್ತಿ ಕೊಡಬಾರ್ದು, ಹೆಚ್ಚು ಸಾರ್ವಜನಿಕದ ಗೊಬ್ಬರವನ್ನ ಜಾಸ್ತಿ ಕೊಡಬಾರ್ದು. ಹಾಗಾಗಿ ಹೆಚ್ಚು ಸಾರ್ವಜನಿಕದ ಗೊಬ್ಬರವನ್ನ ನಾವು ಎಲ್ಲಿ ಕೊಡ್ತೀವೋ ಅಲ್ಲಿ ರೋಗ ಜಾಸ್ತಿ ತೀವ್ರವಾಗಿ ಹರಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗಾಗಿ ಎಷ್ಟು ಶಿಫಾರಸು ಮಾಡ್ತಾರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಸಾರ್ವಜನಿಕದ ಗೊಬ್ಬರವನ್ನ ಮೊದಲನೇದಾಗಿ ಕೊಡ್ಲಿ. ಇನ್ನು ಎರಡನೇದು ಇದ ಬಿತ್ತನೆ ಬೀಜಗಳ ಈ ವರ್ಷ ಏನೋ ತಂದು ನಾಟಿ ಮಾಡ್ಬಿಟ್ಟಿದ್ದಾರೆ ಓಕೆ ಅಂತ ತೊಂದ್ರೆ ಇಲ್ಲ, ಬಟ್ ಮುಂದಿನ ವರ್ಷಕ್ಕೆ ಈಗೇನಾದ್ರೂ ರೋಗ ಇಲ್ದೇ ಇರತಕ್ಕಂತ ಜಾಗದಲ್ಲಿ ಯಾರಾದ್ರೂ ಶುಂಠಿಗಳನ್ನ ಬೆಳೆದಿದ್ರೆ ಆಚೆ ಅಂತ ಬಿತ್ತನೆ ಬೀಜಗಳನ್ನ ನಾವು ಮುಂದಿನ ಬೆಳೆಗಳಿಗೆ ನಾವು ಉಪಯೋಗ ಮಾಡ್ತೀನಿ ಅನ್ನೋರು ಶೇಖರಣೆ ಮಾಡ್ಕೊಳ್ಳಕ್ಕಿಂತ ಮೊದ್ಲು ಒಂದು ನಾವು ರೈಸಮ್ ಟ್ರೀಟ್ಮೆಂಟ್ ಅಂದ್ರೆ ಈ ಬೀಜೋಪಚಾರವನ್ನ ಮಾಡಿ ಅವ್ರು ಶೇಖರಣೆ ಮಾಡಿ ಇಟ್ಕೊಳ್ಳೋದು ಒಳ್ಳೇದು. ಅದರಲ್ಲೂ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಎರಡು ಶಿಲೀಂಧ್ರ ನಾಶಕ, ಒಂದು ಪ್ರೊಪಿಕೊನೋಜಲ್ ಅಂತ ಬರುತ್ತೆ, ಅದಾದ್ರೆ 1 mL/kg ಬಿತ್ತನೆ ಬೀಜಕ್ಕೆ, ಅಥವಾ ಕಾರ್ಬನ್ ಡೈಜಿಮ್ ಪ್ಲಸ್ ಮ್ಯಾಕ್ರೋಜಪ್ ಅಂತ ಒಂದು ಶಿಲೀಂಧ್ರ ನಾಶಕ ಸಿಗುತ್ತೆ, ಅದಾದ್ರೆ 1 kg ಬಿತ್ತನೆ ಬೀಜಕ್ಕೆ 2 gram ಅಥವಾ 1 liter ನೀರಿಗೆ ಅಂತ ತಕೊಳ್ಳಿ, ಅಥವಾ 1 kg ಬಿತ್ತನೆ ಬೀಜಕ್ಕೆ ಅಂತ ತಗೊಳ್ಳಿ, ಹೇಗಾದ್ರೂ ಮಾಡ್ಕೊಳ್ಳಿ. ಈಗ ಪ್ರೊಪಿಕೊನೋಜಲ್ ತಕೊಂಡ್ರೆ 1 kg ಬಿತ್ತನೆ ಬೀಜ ಇದ್ರೆ 1 mL ಹಾಕೊಂಡು ಅಂದ್ರೆ ಈಗ 100 liter 100 mL ಪ್ರೊಪಿಕೊನೋಜಲ್ ಹಾಕೊಳ್ಬೇಕು, ಅಥವಾ ಅದೇ ನಾವು ಕಾರ್ಬನ್ ಡೈಜಿಮ್ ಪ್ಲಸ್ ಮ್ಯಾಕ್ರೋಜಪ್ ಏನಾದ್ರೂ ಉಪಯೋಗ ಮಾಡ್ತೀನಿ ಅಂದ್ರೆ ಈ ಶಿಲೀಂಧ್ರ ನಾಶಕವನ್ನ ನಾವು 100 liter 200 gram ಹಾಕೊಳ್ಳೋದು. ಹಾಕೊಂಡು ಅದಕ್ಕೆ 100 ಕೆಜಿ ಶುಂಠಿಯನ್ನ ಬಿತ್ತ ಬೀಜವನ್ನ ಅದರಲ್ಲಿ ಕ್ಲೀನ್ ಆಗಿ ಮುಳುಗಿಸಿ ಒಂದು 30 ನಿಮಿಷ ಹಾಗೆ ಬಿಡ್ಬೇಕು. ಅದನ್ನ 30 ನಿಮಿಷ ಬಿಡ್ಬೇಕು. ನಮ್ಮಲ್ಲಿ ಏನ್ ಬಿಡ್ತಾರೆ, ಮುಳುಗಿಸ್ಬಿಟ್ಟು ಜಸ್ಟ್ ಹಾಗೆ ನೀರಲ್ಲಿ ಮುಳುಗಿಸಿ ನೆಕ್ಸ್ಟ್ ತೆಗೆದು ಇಟ್ಟು ಬಿಡ್ತಾರೆ. 30 ನಿಮಿಷಗಳ ಕಾಲ ಹಾಗೆ ಬಿಟ್ಟು ನಂತರ ಅದನ್ನ ಮುಳುಗಿಸಿರ್ತಕ್ಕಂಥದನ್ನ ತೆಗೆದು ಚೆನ್ನಾಗಿ ಗಾಳಿ ಇರತಕ್ಕಂತ ಸ್ಥಳದಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡ್ರೆ ಅದ್ರ ಮುಂದಿನ ವರ್ಷಕ್ಕೆ ನೀವೇನಾದ್ರು ಶುಂಠಿಗೆ ಆ ಬಿತ್ತನೆ ಬೀಜಗಳನ್ನ ಉಪಯೋಗ ಮಾಡೋದ್ರಿಂದ ಏನಾಗುತ್ತೆ, ಈ ರೋಗ ಬರದಾಗೆ ನಾವು ಅದನ್ನ ತಡೆಗಟ್ಟಬಹುದು. ಅದು ಈ ದಯವಿಟ್ಟು ಮುಂದೆ ಶುಂಠಿ ಬೆಳೀತಕ್ಕಂಥವ್ರು ಮುಂದಿನ ವರ್ಷಕ್ಕೆ ಏನಾದ್ರು ಪ್ಲಾನ್ ಮಾಡ್ಕೊಳ್ಳೋರು ಈ ಬೀಜೋಪಚಾರ ಮಾಡಿ ದಯವಿಟ್ಟು ಅವರು ಶೇಖರಣೆ ಮಾಡಿಟ್ಕೊಳ್ತಕ್ಕಂಥದ್ದು ಒಳ್ಳೇದು ಸರ್. ಅಂದ್ರೆ ಕನಿಷ್ಠ 1/2 ಗಂಟೆ ಆ ಶಿಲೀಂಧ್ರನಾಶಕ ದ್ರಾವಣದಲ್ಲಿ ಮುಳುಗಿಸಿಡ್ಬೇಕು. ಮುಳುಗಿಸಿಡ್ಬೇಕು, ಮಾಡ್ಲೇಬೇಕು. ಅಲ್ಲ ನಾವು ಮೋಸ್ಟ್ ಆಫ್ ಆಲ್ ನಮ್ಮಲ್ಲಿ ರೈತರುಗಳು ಏನ್ ಮಾಡ್ಬಿಡ್ತು, ಬೀಜೋಪಚಾರ ಅಂತಂದ್ರೆ ಅದು ಇಮಿಡಿಯೇಟ್ ಆಗಿ ಏನ್ ಈಗ ಮುಳುಗಿಸಿ ಅಲ್ಲಿ ತೆಗೆದು ಬಿಡೋದೇ, ಚೀಲ ಮುಳುಗಿಸ್ತಾರೆ ತೆಗೆದು ಎತ್ತಿಟ್ಬಿಡ್ತಾರೆ. ಹಾಗೆ ಮಾಡ್ಬಾರ್ದು, ಅದರಿಂದ ಯಾವ ಪರಿಣಾಮಕಾರಿ ಆದಂತ ಇದು ಎಕ್ಸ್ಪೆಕ್ಟ್ ಮಾಡಕ್ ಆಗೋದೇ ಇಲ್ಲ. ಹಾಗಾಗಿ 30 ನಿಮಿಷ ಕಾಲ ಅದ್ದಿಟ್ಟು ನೆಕ್ಸ್ಟ್ ಅದನ್ನೇ ಗಾಳಿಲಿ ಒಣಗಿಸಿಟ್ಟು ಶೇಖರಣೆ ಮಾಡಿಟ್ಕೊಂಡು ಅದ್ರ ಮುಂದಿನ ಬಿತ್ತನೆ ಬೀಜಕ್ಕೆ ಉಪಯೋಗನ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಈ ವರ್ಷ ಬಂದ್ಬಿಟ್ಟಿದೆಯಲ್ವಾ, ಅಂತ ತೋಟಗಳನ್ನ ನಾವ್ ಹೇಗೆ ನಿರ್ವಹಣೆ ಮಾಡ್ಕೊಳ್ಬೇಕು ಅಂದ್ರೆ, ಮೊದಲನೇದಾಗಿ ದಯವಿಟ್ಟು ಸಾರಜನಕದ ಗೊಬ್ಬರವನ್ನ ಹುಷಾರಾಗಿ ನೋಡಿಕೊಂಡು ಕೊಡಿ. ಏನು ಗೆಡ್ಡೆನ ಜಾಸ್ತಿ ಇಳಿ ತೆಗಿಬೇಕು ಅಂತ ಜಾಸ್ತಿ ಕೊಡೋದು ಬೇಡ. ಮುನ್ನೆಚ್ಚರಿಕೆ ಕ್ರಮವಾಗಿ ಈಗ ಆಲ್ರೆಡಿ ಕೆಲವು ಕಡೆ ಕಂಡು ಬಂದ್ಬಿಟ್ಟಿದೆ. ಇನ್ನು ಕೆಲವರು ತೋಟಗಳಲ್ಲಿ ನಾವ್ ಹಾಗೆ ನಾವು ಕ್ಷೇತ್ರ ಭೇಟಿ ಮಾಡದಂತ ಜಾಗಗಳೆಲ್ಲ ನೋಡಿರೋದೇನಪ್ಪಾ ಅಂದ್ರೆ, ಕೆಲವು ಕಡೆ ಇನ್ನೂ ಬಂದಿಲ್ಲ, ಕೆಲವು ಕಡೆ ಆಲ್ರೆಡಿ ಎಲ್ಲಾರು ತೋಟಗಳು ಇಲ್ಲೂ ಇದೆ, ಕೆಲವು ಕಡೆ ಕೆಲವ್ರದ್ದು ತೀವ್ರವಾಗಿ ಹರಡ್ಬಿಟ್ಟಿದೆ. ಹಾಗಾಗಿ ಈ ರೋಗ ಬಂದ್ಬಿಟ್ಟಿದೆ ಅಂತ ಆತಂಕ ಪಟ್ಕೊಳ್ಳೋದು ಬೇಡ. ಸೊ ಮುಂಜಾಗ್ರತೆ ಕ್ರಮವಾಗಿ ಇದು ಹೊಸ ರೋಗ ಆಗಿರೋದ್ರಿಂದ ಮೊದಲನೇ ಬಾರಿಗೆ ಕೊಡಗು ಜಿಲ್ಲೆಯಲ್ಲಿ ಮತ್ತೆ ಈಗ ಸರೌಂಡಿಂಗ್ ಸುತ್ತಮುತ್ತ ಇರತಕ್ಕಂತ ಜಿಲ್ಲೆಗಳಲ್ಲಿ ಕಂಡು ಬಂದಿರೋದ್ರಿಂದ ಪ್ರಾರಂಭಿಕವಾಗಿ ರೋಗ ಅವ್ರ ತೋಟದಲ್ಲಿ ಇರ್ಲಿ ಇಲ್ಲದೆ ಹೋಗ್ಲಿ ಎರಡು ಶಿಲೀಂಧ್ರ ನಾಶಕಗಳು, ಒಂದು ಟೆಬಿಕೊನೋಜಲ್ ಅಂತ ಸಿಗುತ್ತೆ ಅಥವಾ ಪ್ರೊಪಿಕೊನೋಜಲ್ ಅಂತ ಸಿಗುತ್ತೆ. ಎರಡರಲ್ಲಿ ಯಾವ್ದಾದ್ರು ಒಂದು ಶಿಲೀಂಧ್ರ ನಾಶಕ ಮೊದಲನೇದಾಗಿ ಒಂದು ಸಿಂಪಡಣೆಯನ್ನ 1 ಲೀಟರ್ ನೀರಿಗೆ 1 ಮಿಲಿ ಅಂದ್ರೆ ಈಗ 100 ಲೀಟರ್ ನೀರಿಗೆ 100 ಮಿಲಿ ಅಥವಾ ಒಂದು ಡ್ರಮ್ 200 ಲೀಟರ್ ನೀರಿಗಿದ್ರೆ 200 ಮಿಲಿ ಅದನ್ನ ಸೇರಿಸ್ಕೊಂಡು ಒಂದು ಡ್ರಮ್ 200 ಲೀಟರ್ ನೀರಿಗೆ 200 ml ಅಷ್ಟು ಟೆಬಿಕೊನೋಜಲ್ ನ ಹಾಕೊಂಡು ಅದಕ್ಕೆ ಅಂಟು ದ್ರಾವಣವನ್ನ ಸೇರಿಸ್ಕೊಂಡು ಮೊದಲನೇ ಸಿಂಪಡಣೆಯನ್ನ ಈಗ ಅವ್ರ ತೋಟದಲ್ಲಿ ಏನಾದ್ರು ಕಂಡು ಬಂದಿದ್ರು ಓಕೆ, ಏನು ಬರ್ದೇ ಇದ್ರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಕ್ಲೀನ್ ಆಗಿ ನಿಧಾನವಾಗಿ ಸಿಂಪಡಣೆಯನ್ನ ಮಾಡ್ಲಿ. ಸೊ ಈಗ ಏನಕ್ಕೆ ನಿಧಾನಕವಾಗಿ ಹೇಳ್ತೀನಿ, ರೈತರು ನಮ್ಮಲ್ಲಿ ನಾವೆಲ್ಲ ಏನಾವ್ ಹೇಗ್ ಮಾಡ್ತೀವಿ ಅಂದ್ರೆ, ಈಗ ಒಂದು ಕ್ಯಾನ್ ಅಲ್ಲಿ ಏನಾದ್ರು ಒಂದು ಸಿಲಿಂಡರ್ ನಾಶಕ ತಕೊಂಡ್ಬಿಟ್ರೆ ಒಂದು 10 ಬೆಡ್ ಹೊಡೆದ್ಬಿಡ್ತೀವಿ ಅಂದ್ರೆ 15 ಲೀಟರ್ನ. ಸೊ ಆತರ ಮಾಡಿದ್ರೆ ಈ ರೋಗವನ್ನ ಹತೋಟಿ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಧಾನಕವಾಗಿ ಎಲೆಗಳ ಮೇಲೆ ಅದು ಒದ್ದೆ ಆಗಿ ಎಲೆಗಳ ಮೇಲ್ಭಾಗ ಕೆಳಭಾಗದಲ್ಲೆಲ್ಲ ಒದ್ದೆ ಆಗಿ ಮತ್ತೆ ಅದು ಕಾಂಡದ ಮೇಲೂ ಕೂಡ ಅದು ತಾಗಬೇಕು. ಹಾಗೆ ನಿಧಾನವಾಗಿ ಸಿಂಪಡಣೆಯನ್ನ ಮಾಡಿಸ್ಕೊಂಡು ಹೋಗ್ಬೇಕು ಅದನ್ನ. ಮತ್ತೆ ಗಂಟು ದ್ರಾವಣವನ್ನ ಇದಕ್ಕೆ ಕಂಪಲ್ಸರಿ ಮಿಕ್ಸ್ ಮಾಡ್ಸ್ಕೊಳ್ಳಿ, ಯಾಕಂದ್ರೆ ಮಳೆಗಾಲ ಆಗಿರೋದ್ರಿಂದ ಅಲ್ಲಲ್ಲಿ ಗ್ಯಾಪ್ ಏನೋ ಮಳೆ ಬಿಟ್ಟು ಬಿಸಿಲು ಬರೋದು ಇದು ಆಗ್ತಾರೆ ಇರೋದ್ರಿಂದ ಗಂಟು ದ್ರಾವಣವನ್ನ ಈ ಟೆಬಿಕೊನ ಜಲ್ ಜೊತೆ ಮಿಕ್ಸ್ ಮಾಡ್ಕೊಂಡು ನಿಧಾನಕ್ಕೆ ಸಿಂಪಡಣೆಯನ್ನ ಮೊದಲನೇದಾಗಿ ಮಾಡ್ಲಿ ಸರ್. ಮತ್ತೆ ಎರಡನೇದಾಗ ಇನ್ನೊಂದು ನಾವು ರೈತರುಗಳಲ್ಲಿ ಮುಖ್ಯವಾಗಿ ಕೇಳ್ಕೊಳ್ಳೋದಂದ್ರೆ, ಈಗ ಸಿಂಪಡಣೆ ಈಗ ಮಾಡ್ತೀನಿ ಅಂದ್ರೆ ಇದು ಹೊಸ ಶಿಲೀಂಧ್ರ ಆಗಿರೋದ್ರಿಂದ ಇಮಿಡಿಯೇಟ್ ಆಗಿ ಬೇಗ ಹರಡೋದ್ರಿಂದ ಏನಾಗುತ್ತೆ, ಈ ಮೊದಲನೇ ಸಿಂಪಡಣೆ ನೀವು ಟೆಬಿಕೊನೋಜಲ್ ಮಾಡಿದ್ರೆ ಸೊ ಎರಡನೇ ಸಿಂಪಡಣೆನ ಇಮಿಡಿಯೇಟ್ ಆಗಿ 8-10 ದಿನ ಏನಾದ್ರು ತುಂಬಾ ತೋಟಗಳಲ್ಲಿ ತೀವ್ರತೆ ರೋಗದ ಜಾಸ್ತಿ ಇದ್ದು ಬಿಟ್ರೆ 10 ದಿನ ಬಿಟ್ಟು ಪ್ರೊಪಿಕೊನೋಜಲ್ ಅಂತ ಇನ್ನೊಂದು ಶಿಲೀಂಧ್ರ ನಾಶಕ ಸಿಗುತ್ತೆ. ಸೊ ಅದನ್ನ 1 ಲೀಟರ್ ನೀರ್ಗಾದ್ರೆ 1 ಮಿಲಿ ಅಥವಾ 200 ಲೀಟರ್ ನೀರ್ಗಾದ್ರೆ 200 ಮಿಲಿ ಸೇರಿಸ್ಕೊಂಡು ಅದು ಅಂಟು ದ್ರಾವಣ ಸೇರಿಸ್ಕೊಂಡು ಮತ್ತೆ ಅಗೇನ್ ಇನ್ನೊಂದು ಸಿಲಿಂಡರ್ ನಾಶಕವನ್ನು ಅದೇ ನಸಿಗೆ ಪ್ರೊಪಿಕೊನೋಜಲ್ ಅನ್ನ ಸಿಂಪಡಣೆಯನ್ನ ಮಾಡ್ಕೊಳ್ಬೇಕು. 10 ದಿನ ಗ್ಯಾಪ್ ಅಲ್ಲಿ ಈಗ ಮಾಡ್ತಾ ಮಾಡ್ತಾ ಹೋಗ್ಬೇಕು. ಇದನ್ನ ಈ ತರ ಮಾಡಿದಾಗ ಏನಾಗುತ್ತೆ, ಈಗ ಬಂದಿರತಕ್ಕಂತ ತೋಟಗಳಲ್ಲಿ ಹತೋಟಿ ಆಗಿರ್ತಕ್ಕಂಥದ್ರೆ ಈಗ ಆಲ್ರೆಡಿ ಸಿಂಪಡಣೆ ಮಾಡಿರೋರಿಗೆ ಕೆಲವ್ರ ಕಡೆ ಒಂದು ಟೆಬಿಕೊನೋಜಲ್ ಮಾಡಿದ್ದೀನಿ ಸರ್, ನಮ್ಗೆ ಫರ್ದರ್ ಸ್ಪ್ರೆಡ್ ಆಗ್ಲಿಲ್ಲ, ಹೊಸ ಚಿಗುರುಗಳೆಲ್ಲ ಬರ್ತಾ ಇದೆ ಅಂತ ಹೇಳಿದನ್ನ ನಾವು ನೋಡಿದೀವಿ. ಕೆಲವು ಕಡೆ ಈಗ ಟೆಬಿಕೊನೋಜಲ್ ಮಾಡಿರ್ತಾರೆ, ಮಾಡಿ ಅವ್ರು ಆಲ್ಮೋಸ್ಟ್ ಒಂದು ತಿಂಗಳು ಆಗಿ ಹೋಗಿದೆ. ಇದು ಕೆಲವರು 70 ದಿನದಲ್ಲ ಕಾಣಿಸ್ಕೊಂಡು ಈಗ 100 ದಿನ ಆಗಿರೋದ್ರಿಂದ ಕೆಲವು ಕಡೆ ಏನಾದ್ರು 20-30 ದಿನ ಆಗ್ಬಿಟ್ಟಿರೋದು ಏನಾಗಿದೆ ಅಂದ್ರೆ, ಈಗ ಫರ್ದರ್ ಜಾಸ್ತಿ ಸ್ಪ್ರೆಡ್ ಆಗೋಗಿ ಮತ್ತೆ ಹರಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಹೊಸದಾಗಿ ರೋಗ ಇರೋದ್ರಿಂದ ನಾನು ಕೇಳ್ಕೊಡೋದು, ಈ ರೋಗನ ಪರಿಣಾಮಕಾರಿ ಹತೋಟಿ ಮಾಡ್ಬೇಕಾದ್ರೆ 10 ದಿನಕ್ಕೆ ಒಳಗೆ ಒಂದ್ಸರಿ ಟೆಬಿಕೊನೋಜಲ್ ಮಾಡ್ಲಿ, ಒಂದ್ಸರಿ ಪ್ರೊಪಿಕೊನೋಜಲ್ ನ ಮಾಡ್ಲಿ. ಸೊ ಈ ತರ ಮಾಡ್ಕೊಂಡು ಹೋದ್ರೆ ಆ ರೋಗವನ್ನ ಸರಿ ಹತೋಟಿ ಮಾಡಬಹುದು. ಮತ್ತೆ ಇವೆರಡು ಕೂಡ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಕ್ಯಾಲಿಕಟ್ ಅವರು ಶಿಫಾರಸು ಮಾಡಿರ್ತಕ್ಕಂಥ ಶಿಲೀಂಧ್ರ ನಾಶಕಗಳು ಅದು ಪರಿಣಾಮಕಾರಿಯಾಗಿ ಕ್ಷೇತ್ರಗಳಲ್ಲಿ ಕೂಡ ಅದು ಕೆಲಸ ಮಾಡ್ತಿದೆ ಇಲ್ಲ ಅಂತಲ್ಲ. ಬಟ್ ಇದನ್ನ ಉಪಯೋಗ ಮಾಡ್ಕೊಂಡು ಏನಾಗುತ್ತೆ, ಕೆಲವು ಕಂಪ್ನಿಗಳು ಬೇರೆ ಬೇರೆ ಶಿಲೀಂಧ್ರ ನಾಶಕಗಳು ಅಂತದನ್ನೆಲ್ಲ ಈಗ ನಮ್ ಕಂಪ್ನಿ ಯೂಸ್ ಮಾಡಿ ಅಂತ ಅದನ್ನ ಎಲ್ಲ ಕೊಟ್ಟು ಕೊಟ್ಟು ಉಪಯೋಗನ ಮಾಡಿಸ್ತಿದ್ದಾರೆ. ಕೆಲವು ರೈತರುಗಳು ನಾವು ಕ್ಷೇತ್ರ ಭೇಟಿಗೆ ಹೋದಾಗ ಇದನ್ನ ಕೊಟ್ಬಿಟ್ಟಿದ್ದಾರೆ ಸರ್, ನಮ್ಗೆ ಇದು ಅವರೇ ಬಂದಿಲ್ಲ ನಮ್ಮಲ್ಲಿ ಮಾಡಿಸ್ತಿದ್ದಾರೆ ಸರ್ ಅಂತೆಲ್ಲ ಹೇಳಿ ಹೇಳಿ ನೋಡ್ತೀವಿ, ಅಲ್ಲಿ ಹತೋಟಿಗೆ ಬಂದಿರೋದಿಲ್ಲ. ಹಾಗಾಗಿ ಅವ್ರು ಏನು ಸಂಶೋಧನಾ ಕೇಂದ್ರ ಶುಂಠಿಗೆ ಸಂಶೋಧನೆ ಮಾಡ್ತಕ್ಕಂಥದ್ದು ಮೇನ್ ನಮ್ಗೆ ಅಲ್ಲಿ ASR ಕ್ಯಾಲಿಕಟ್ ಅಲ್ಲೇ ಅವ್ರು ಏನ್ ಶಿಫಾರಸ್ ಮಾಡಿದ್ರೆ ಅದನ್ನ ಮಾಡ್ಕೊಂಡೋಗ್ಲಿ. ಮತ್ತೆ ಕೆಲವ್ರು ಏನ್ ಮಾಡ್ತಿದ್ರೆ ಅಂದ್ರೆ ಈಗ ಇದು ಹತ್ತಿಗೆ ಬರ್ತಿರ್ತಕ್ಕಂಥ ಬೆಂಕಿ ರೋಗ ಇದು. ಸೊ ಅದಕ್ಕೆ ಭತ್ತಕ್ಕೆ ಬಂದಿರತಕ್ಕಂತ ವೆಂಕಿ ರೋಗಕ್ಕೆ ಏನು ಶಿಫಾರಸ್ ಮಾಡಿದಾರೆ ಸಿಲಿಂಡರ್ ಮಾಸ್ಕ್ಗಳು ಅದನ್ನು ಕೂಡ ಶುಂಠಿಗೆ ಉಪಯೋಗವನ್ನ ಮಾಡ್ತಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಒಂದು ಟ್ರೈಸೈಕ್ಲೋಸಲ್ ಅಂತ ಬರುತ್ತೆ, ಅದನ್ನ ಕೂಡ ಉಪಯೋಗ ಕೆಲವು ಕಡೆ ಮಾಡ್ತಿದ್ರೆ ನಾವು ಕ್ಷೇತ್ರ ಬಿಟ್ಟು ನೋಡಿದಾಗ ಯಾರೋ ಕೆಲವರು ಮಾಡಿರ್ತಕ್ಕಂಥದ್ದು ಒಂದು 30-40% ಅಷ್ಟು ಹತೋಟಿ ಬಂದಿರತಕ್ಕಂಥದ್ದು ಅಷ್ಟು ಟ್ರೈಸೈಕ್ಲೋಸಲ್ಲೂ ಕೂಡ ನೋಡಿದೀವಿ. ಇನ್ನೊಂದು ಸಿಲಿಂಡರ್ ಮಾಸ್ಕ್ ಏನಪ್ಪಾ ಅಂದ್ರೆ ಈ ಟ್ರೈಪ್ರಾಕ್ಸಿಸ್ಟ್ರೋಬಿನ್ ಟೆಬಿಕೋನಸಲ್ ಒಂದು ಮಿಶ್ರಣದ್ದು ಒಂದು ನಮಗೆ ಏನೋ ನೇಟಿವ್ ಅಂತ ಒಂದು ಫಂಜಿಸೈಡ್ ಬರುತ್ತೆ, ಅದನ್ನು ಕೂಡ ಕೆಲವು ತೋಟಗಳಲ್ಲಿ ಉಪಯೋಗವನ್ನ ಮಾಡಿದ್ದಾರೆ. ಅದನ್ನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹತೋಟಿ ಆಗಿರ್ತಕ್ಕಂಥದ್ದನ್ನ ನೋಡಿದೀವಿ. ಬಟ್ ಹಾಗಾಗಿ ಇಲ್ಲಿ ಆಗತ್ತೆ ಹೊಸದಾಗಿ ಇದು ಈ ರೋಗ ಕಳೆದ ವರ್ಷ ಇದು ಶುಂಠಿಯಲ್ಲಿ ಕಂಡು ಬಂದಿರೋದ್ರಿಂದ ಸೊ ತೀವ್ರತೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಏನಾಗತ್ತೆ ಇದ್ರ ಬಗ್ಗೆ ಸಂಶೋಧನೆ ಒಂದು 2-3 ವರ್ಷ ಇದ್ರ ಬಗ್ಗೆ ಸಂಶೋಧನೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇರೋದ್ರಿಂದ ಸೊ ಈಗ ಕೆಲವು ರೈತರುಗಳು ಟೆಬಿಕೋನಜಲ್ ಮಾಡಿದಾಗಲೇ ಹತೋಟಿ ಬರುತ್ತೆ, ಪ್ರೊಪಿಕೋನಜಲ್ ಮಾಡಿದಾಗಲೇ ಹತೋಟಿ ಬರುತ್ತೆ ಅಂದಾಗ ಅವ್ರು ಮಾಡಿ ಶಿಫಾರಸ್ ಮಾಡಿರ್ತಕ್ಕಂಥದ್ದನ್ನು ಉಪಯೋಗವನ್ನ ಮಾಡ್ಲಿ. ಸೊ ಖಂಡಿತ ಹತೋಟಿಗೆ ಬರುತ್ತೆ, ಏನು ಆತಂಕ ಪಟ್ಕೊಳ್ಳೋದು ಬೇಡ. ಬಟ್ 8-10 ದಿನದಲ್ಲಿ ಗ್ಯಾಪ್ ಅಲ್ಲಿ ಮಾಡ್ತಾ ಹೋಗ್ಲಿ. ಬಟ್ ಒಂದೇ ಈಗ ಟೆಬಿಕೋನಜಲ್ನೇ ಹೇಳಿದ್ರೆ ಪ್ರತಿ ಸರಿನೂ ಅದನ್ನೇ ಮಾಡ್ಕೊಂಡು ಹೋಗೋದು ಬೇಡ. ಟೆಬಿಕೋನಜಲ್ ಒಂದ್ ಸರಿ ಮಾಡೋದು, ಇನ್ನ 10 ದಿನ ಬಿಟ್ಟು ಟೆಬಿಕೋನಜಲ್ನೇ ಮಾಡೋದು ಬೇಡ. ಒಂದ್ ಸರಿ ಡೆಬಿಕೋನಜಲ್ ಮಾಡಿದ್ರೆ ಇನ್ನೊಂದ್ಸರಿ ಪ್ರೊಪಿಕೋನಜಲ್ ಮಾಡ್ಲಿ 10 ದಿನ ಬಿಟ್ಟು, ಹಾಗೆ ಆಲ್ಟರ್ನೇಟ್ ಒಂದಾದ್ಮೇಲೆ ಒಂದ್ 10 ದಿನಕ್ಕೆ ಒಂದ್ 2-3 ಸರಿ ಮಾಡ್ಕೊಂಡೋದ್ರೆ ಸಾಕು ಹತೋಟಿಯನ್ನ ಮಾಡಬಹುದು. ಮತ್ತೆ ಮುಂದಿನ ವರ್ಷಗಳಲ್ಲಿ ಗಿಡಗಳ ನಡುವಿನ ಅಂತರವನ್ನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಹಾ ಖಂಡಿತ ಸರ್, ಇದ್ರೆ ಇವ್ರೇನ್ ಮಾಡ್ಬಿಡ್ತಾರೆ, ಹೆಚ್ಚು ನಮ್ ಗಿಡಗಳು ಜಾಸ್ತಿ ಇದ್ರೆ ಗೆಡ್ಡೆ ಜಾಸ್ತಿ ಬೆಳೀತದೆ, ಸೊ ಒಳ್ಳೆ ಇಳುವರಿ ಬರುತ್ತೆ ಅನ್ನೋ ಕೇಳ್ಬಿಟ್ಟು ತುಂಬಾ ಹತ್ತಿರ ನೆಟ್ಬಿಟ್ಟಿರ್ತಾರೆ. ಅವೇನ್ ಮಾಡ್ತಾರೆ, ಒಂದು ರೋಗ ಬಂದಿರತಕ್ಕಂಥ ಗರಿ ಇನ್ನೊಂದು ಚೆನ್ನಾಗಿರ್ತಕ್ಕಂಥ ಗರಿಗೆ ತಾಗದ್ರೆ ಅಲ್ಲಿಗೂ ಕೂಡ ರೋಗ ಗಾಳಿ ಮುಖಾಂತರ ಪ್ರಸಾರ ಆಗತ್ತಲ್ಲ. ಹಾಗಾಗಿ ಅಂತರವನ್ನ ಕಾಪಾಡ್ಕೊಳ್ಬೇಕು. ಮತ್ತೆ ಇನ್ನೊಂದ್ ಏನ್ ಮಾಡ್ತಾರೆ ಅಂದ್ರೆ, ಸರಿ ಈಗ ನಮ್ಮ ರೈತರುಗಳು ಹೇಗ್ ಮಾಡ್ತೀವಿ ಅಂದ್ರೆ, ಈಗ ನಾವು ಶಿಫಾರಸ್ ಮಾಡಿರ್ತಕ್ಕಂಥದ್ದು ಶಿಲೀಂಧ್ರ ನಾಶಕಗಳಿಗೆ ಇರುತ್ತೆ, ಅದಕ್ಕೆ ಸ್ವಲ್ಪ ಈ ಬೂಸ್ಟರ್ಗಳು ಟಾನಿಕ್ಗಳು ಅಂತೆಲ್ಲ ನೀರಿಗೆ ಮಿಕ್ಸ್ ಮಾಡ್ಕೊಳ್ಳೋದು, ಈ ಶಿಲೀಂಧ್ರ ನಾಶಕದ ಜೊತೆಗೆ ಬೂಸ್ಟರ್ ಟಾನಿಕ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಸಿಂಪರಣೆಯನ್ನ ಮಾಡಕ್ ಹೋಗ್ತಾರೆ. ದಯವಿಟ್ಟು ಅದನ್ನ ಯಾರು ಕೂಡ ಈ ಶಿಲೀಂಧ್ರ ನಾಶಕಗಳನ್ನ ಸಿಂಪರಣೆ ಮಾಡ್ಬೇಕಾದ್ರೆ ಏನು ಬೆಳವಣಿಗೆ ಚೆನ್ನಾಗಿರ್ಲಿ ಅಂತ ಈ ಬೂಸ್ಟರ್ಗಳು ಟಾನಿಕ್ಗಳು ಅಂತ ಕೊಡ್ತಾರೆ, ಅಂತದನ್ನ ಸೇತ್ ಮಾಡೋದು ಬೇಡ. ಸೊ ಪ್ರತ್ಯೇಕವಾಗ ಅದು ಬೇರೆದನ್ ಮಾಡ್ಕೊಳ್ಳಿ. ಅಷ್ಟು ಏನಾದ್ರೂ ಬೆಳವಣಿಗೆಗೆ ಚೆನ್ನಾಗಿ ಬೇಕು, ನಮ್ ಚೆನ್ನಾಗಿ ನಮ್ ಶುಂಠಿ ಇನ್ನು ಬೆಳವಣಿಗೆ ಚೆನ್ನಾಗಿ ಬರಬೇಕು ಅಂದ್ರೆ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆ ನಮ್ಮ ಕ್ಯಾಲಿಕಟ್ ಅವರೇ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಜಿಂಜರ್ ಸ್ಪೆಷಲ್ ಅಂತ ಇದೆ, ಅದನ್ನ ಸಿಂಪರಣೆ ಮಾಡ್ಕೊಳ್ಳಿ. ಅದು ತುಂಬಾ ನಮ್ಗೆ ಒಂದು ಕ್ಷೇತ್ರದಲ್ಲಿ ನೋಡಿದಾಗ ತುಂಬಾ ಉತ್ತಮವಾದಂತ ಫಲಿತಾಂಶ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ನಮ್ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ಪ್ರಾತ್ಯಕ್ಷಿಕೆಗಳೆಲ್ಲ ಮಾಡಿಸಿದ್ವಿ, ಹಾಗಾಗಿ ಅದನ್ನ ಉಪಯೋಗ ಮಾಡ್ಕೊಳ್ಳಿ. ಬಟ್ ಈ ಬೂಸ್ಟರ್ಗಳು ಟಾನಿಕ್ಗಳು ಅಂತ ಇವೆಲ್ಲ ಕೆಲವೊಂದು ಪೆಸ್ಟಿಸೈಡ್ ಕೀಟನಾಶಕಗಳನ್ನ ಮಾರಾಟ ಮಾಡೋರೆಲ್ಲ ಕೊಡ್ತಾರೆ, ಇದೊಂದು ಟೈಪ್. ಈಗ ಏನಪ್ಪಾ ಅಂದ್ರೆ ಒಂದು ಸಾರಿ ಎಲ್ಲರಿಗೂ ಕೊಡ್ಬೋದಲ್ಲ ಅನ್ಕೊಂಡ್ ಪಾಪ ರೈತರುಗಳಿಗೂ ರೋಗ ಬಂದ್ಬಿಟ್ಟಿದೆ, ಹೇಗಲ್ಲ ಅಟ್ಲೀಸ್ಟ್ ನಮ್ ಶುಂಠಿ ಉಳ್ಕೊಳ್ಳಿ ಅಂತ ಏನ್ ಮಾಡ್ತಾರೆ, ಎಲ್ಲಾನು ಮಿಕ್ಸ್ ಮಾಡಿ ಒಡೆಯಕ್ ಹೋಗ್ತಾರೆ. ಹಾಗಾಗಿ ದಯವಿಟ್ಟು ಮಾಡೋದು ಬೇಡ. ಸೊ ಪ್ರತ್ಯೇಕವಾಗಿ ಈ ಶಿಫಾರಸ್ ಮಾಡಿರ್ತಕ್ಕಂಥ ಶಿಲಾಂಧ್ರ ನಾಶಕಗಳನ್ನ 10 ದಿನಕ್ಕೊಮ್ಮೆ ಸಿಂಪರಣೆಯನ್ನ ಮಾಡ್ಕೊಂಡ್ರೆ ಪರಿಣಾಮಕಾರಿಯಾಗಿ ಹತೋಟಿಯನ್ನ ಮಾಡ್ಬೋದು ಸರ್. ಮತ್ತೆ ಜಮೀನಲ್ಲಿ ಏನಾದ್ರೂ ಹೆಚ್ಚುವರಿ ನೀರು ನಿಂತಿದ್ರೆ ಅದನ್ನ ಬಸಿಬೇಕಾಗತ್ತೆ. ಖಂಡಿತ ಹೌದು ಸರ್, ಯಾಕೆಂದ್ರೆ ಈ ಶುಂಠಿಗೆ ಪ್ರಮುಖವಾಗಿ ಏನಂದ್ರೆ ಬೆಂಕಿ ರೋಗ ಕಾಣಿಸ್ಕೊಂಡಿದ್ದು ಈ ವರ್ಷದಲ್ಲಿ, ಕಳೆದ ಒಂದು ನವೆಂಬರ್ ಡಿಸೆಂಬರ್ ಅಲ್ಲಿ ಮತ್ತೆ ಈ ವರ್ಷ. ಬಟ್ ನಾವು ಹೆಚ್ಚಿಗೆ ನೀರು ನಿಲ್ಸೋಗ್ಬಿಟ್ರೆ ಮತ್ತೆ ಪ್ರಮುಖವಾಗಿ ಇನ್ನೊಂದು ಗೆಡ್ಡೆ ಕೊಳ ರೋಗ ಅಂತ ಒಂದು ಬರುತ್ತೆ. ಹೌದು, ಹಾಗಾಗಿ ನಮ್ಮ ಶುಂಠಿ ಬೆಳೀತಕ್ಕಂಥ ಜಾಗದಲ್ಲಿ ನೀರು ನಿಲ್ಸಿದ್ರೆ ಖಂಡಿತವಾಗಿ ಆ ರೋಗಗಳು ಕೂಡ ಉಲ್ಬಣ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನೀರ್ ನಿಲ್ದೇ ಇದಾಗೆ ಕ್ಲೀನ್ ಆಗಿ ಒಂದು ಬಸಿಗಾಲುಗಳನ್ನ ಮಾಡ್ಕೊಳ್ಳಿ, ಮತ್ತೆ ಮಡಿಗಳು ಏರ್ ಮಡಿ ಸ್ವಲ್ಪ ಹೈಟ್ ಆಗಿದ್ದಷ್ಟು ಒಳ್ಳೇದು. ಸ್ವಲ್ಪ ಬೆಡ್ ಅಂತ ಹೇಳ್ತೀವಿ ನನ್ನ ಶುಂಠಿ ಬೆಡ್ಗಳು ಹೈಟ್ ಅಲ್ಲಿ ಮಾಡ್ಕೊಂಡು ನೀರ್ ನಿಲ್ದೇ ಇದಾಗ ನೋಡ್ಕೊಂಡು ಅದ್ರಾಗ ಪರಿಣಾಮಕಾರಿಯಾಗಿ ಹುಷಾರಾಗಿ ಎಲ್ಲಿ ಓಡಾಡ್ದಾಗೆ ರೋಗ ಬಂದಿರತಕ್ಕಂಥ ಎಲೆಗಳೇನಾದ್ರು ಕಟ್ ಮಾಡಿ ತಗೊಂಡು ಅಲ್ಲಿ ಇಲ್ಲಿ ಬಿಸಾಕೋದ್ ಬೇಡ. ಏನಾದ್ರು ತುಂಬಾ ತೀವ್ರವಾಗಿ ಒಣಗೋಗ್ಬಿಟ್ಟಿದ್ರೆ ಒಂದ್ ಗಿಡದಲ್ಲಿ ಅಂತ ಎಲೆಗಳನ್ನೆಲ್ಲ ಕಟ್ ಮಾಡಿ ತಕೊಂಡು ಎಲ್ಲಾರು ಒಂದ್ ಕಡೆ ಇಟ್ಟು ಅದನ್ನ ಸುಟ್ಟುಬಿಟ್ರೆ ಒಳ್ಳೇದು. ಸೊ ಫರ್ದರ್ ಬೇರೆ ಗಿಡಗಳಿಗೆ ಹರಡದಾಗಿ ಅದನ್ನ ನಾವು ಕೂಡ ತಡೆಗಟ್ಟಬಹುದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಶುಂಠಿ ಬೆಂಕಿ ರೋಗದ ನಿರ್ವಹಣಾ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಕೆ ವಿ ವೀರೇಂದ್ರ ಕುಮಾರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9-7-6-1-1-4-9-3. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9-7-6-1-1-4-9-3. ತುಂಬ ಸಂತೋಷ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರೇ, ತಾವಿದ್ದವರೆಗೂ ಈ ಶುಂಠಿಯನ್ನು ಬಾಧಿಸ್ತಾ ಇರುವಂಥ ಈ ಹೊಸ ರೋಗ ಶುಂಠಿ ಬೆಂಕಿ ರೋಗದ ಲಕ್ಷಣಗಳು ಮತ್ತು ನಿರ್ವಹಣಾ ಕ್ರಮಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ರೈತ ಬಾಂಧವರೇ ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು ಅದು ಕೇವಲ 10 ಲೀಟರ್ ನೀರಿನಲ್ಲಿ ಹೆಚ್ಚು ದಕ್ಷತೆಯಿಂದ ಮಾರುಕಟ್ಟೆ ಧಾರಣೆ ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 23,500 ರೂಪಾಯಿಯಿಂದ 25,000 ರೂಪಾಯಿಗಳು ಅರಬಿಕಾ ಚೆರಿ 12,200 ರೂಪಾಯಿಯಿಂದ 14,100 ರೂಪಾಯಿ ರೋಬಸ್ಟಾ ಪಾರ್ಚ್ಮೆಂಟ್ 15,000 ರೂಪಾಯಿಯಿಂದ 16,000 ರೂಪಾಯಿ ರೋಬಸ್ಟಾ ಚೆರಿ 8,100 ರೂಪಾಯಿಯಿಂದ 9,400 ರೂಪಾಯಿ ಮಾರುಕಟ್ಟೆ ಧಾರಣೆ ಕೇಳಿದಿರಿ ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು ನಾಳಿನ ಕಿಸಾನ್ ವಾಣಿಯಲ್ಲಿ ಭೇಟಿಯಾಗೋಣ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್ ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್ ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ ಗಳಲ್ಲ ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ ನಿಧನ ಸುದ್ದಿ ಬಿಟ್ಟಂಗಲ ಬಾಳಗೋಡು ಗ್ರಾಮತ್ರ ಮೂರಿರ ಅಚ್ಚಯ್ಯ ಅಣ್ಣುವಯಂಗ ಇಂದು ವೈಪತ್ತು ನಾಲಿರುವುದಂಗೆ ಮರಣಪಟ್ಟಿತು 68 ಬೈತ್ರ ಮೂರಿರ ಅಚ್ಚಯ್ಯ ಅಣ್ಣು ಎಂಗಡ ದಪ್ಪನ ಕಾರ್ಯ ನಾಳೆ ಮಜ್ಜನ ದಂಡಗಂಟಿಗೆ ಬಾಳುಗೋಡ್ಲುಳ್ಳ ಎಂಗ ಸ್ವಂತ ಮನೆಯಲ್ಲಿ ನಡಪ ಮರಂದೋಡ ಗ್ರಾಮತ್ರ ನಡುಮಂಡ ಪೌತಿ ಪಳಂಗಪ್ಪ ಚಾಮುಣು ಎಂಗಡ ಪೊಣ್ಣು ಮುದ್ದವ ತಂಗಿ ಎಂಗ ಇಂದು ಪೊಲಾಕ 11:30 ಮರಣಪಟ್ಟಿತ್ತು ನಡುಮಂಡ ಮುದ್ದವ ತಂಗಿ ಎಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜನ 1 ಗಂಟೆಗೆ ಎಂಗಡ ಮೋ ರಂಜುರ ಮನೆಯಲ್ಲಿ ನಡಪಂದು ಒಕ್ಕಕಾರ ಅರಚಿಟ್ಟಿತ್ತು ಮೂಲತ ಮಡಿಕೇರಿ 60 ಗ್ರಾಮದ ಪ್ರಸ್ತುತ ಕುಶಾಲನಗರ ಬಸವೇಶ್ವರ ಬಡಾವಣೆಯಲ್ಲಿ ವಾಸವಿದ್ದ ಮೂಟೇರ ದಿವಂಗತ ಗಣಪತಿಯವರ ಪುತ್ರ ವೆಂಕಟೇಶ್ ವಿಠಲ್ ಅವರು ಇಂದು ಬೆಳಿಗ್ಗೆ 10 ಗಂಟೆಗೆ ನಿಧನರಾಗಿದ್ದಾರೆ 69 ವರ್ಷ ಪ್ರಾಯದ ಮೂಟೇರ ವೆಂಕಟೇಶ್ ವಿಠಲ್ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಕುಶಾಲನಗರ ಗೌಡ ರುದ್ರಭೂಮಿಯಲ್ಲಿ ನಡೆಯಲಿದೆ ನಿಧನ ಸುದ್ದಿ ಕೇಳಿದಿರಿ ಆಕಾಶವಾಣಿ ಮಡಿಕೇರಿ ಪ್ರಾಯೋಜಕರು ಕಳೆದ 20 ವರ್ಷಗಳಿಂದ ವೈದ್ಯಕೀಯ ಸೇವೆಯಲ್ಲಿ ಹಲ್ಲಿನ ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ ಶ್ರೀ ಗಣೇಶ್ ಡೆಂಟಲ್ ಕೇರ್ ಕೊಪ್ಪ ಕುಶಾಲನಗರ ಬೈಲುಕುಟ್ಟು ಮೊಬೈಲ್ 9808609004 9902047004 ಸುದ್ದಿ ಜಂಪೆ ಒತ್ತ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು ಜಂಪೆನ ವಿವರ ಕಾರ್ಗಿಲ್ ವಿಜಯ ದಿವಸ್ ಯಶಸ್ಸಿನ ನೆನಪಿಗಾಗಿ ಗೋಣಿಕೊಪ್ಪಲು ಕಾವೇರಿ ಕಾಲೇಜಿನ ಸಭಾಮಂಡಳಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮತ್ತೆ ಜನರಲ್ ತಿಮ್ಮಯ್ಯ ಅವರ ಪ್ರತಿಮೆಗೆ ಹೂ ಹಾಕಿ ನಮನನ ಸಲ್ಲಿಸಿ ಕಾರ್ಗಿಲ್ ಯುದ್ದದಲ್ಲಿ ಪ್ರಾಣ ತ್ಯಾಗ ಮಾಡಿದ ಸೈನಿಕರಿಗೆ ಶ್ರದ್ದಾಂಜಲಿ ಸಲ್ಲಿಸುವ ಮೂಲಕ ಕಾವೇರಿ ಕಾಲೇಜಿನ ಎನ್ಸಿಸಿ ಘಟಕದ ವತಿಯಿಂದ ಕಾರ್ಗಿಲ್ ವಿಜಯ ದಿನನ ಇಂದು ಆಚರಣೆ ಮಾಡಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾವೇರಿ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಎಂಬಿ ಕಾವೇರಿಯಪ್ಪ ಮಾತಾಡಿ ದೇಶ ರಕ್ಷಣೆಗಾಗಿ ಹುತಾತ್ಮರಾದ ಪ್ರತಿಯೊಬ್ಬ ಯೋಧರನ್ನ ನೆನಪಿಸಿಕೊಂಡು ಇಂದು ಕೂಡ ದೇಶದ ಗಡಿಯಲ್ಲಿ ಹೋರಾಟ ಮಾಡುತ್ತಿರುವ ಯೋಧರಿಗೆ ನಾವು ಚಿರನುಡಿ ಹಾಕುತ್ತಾ ಹೇಳಿದು ಪದವಿಪುರ ಕಾಲೇಜಿನ ಪ್ರಾಂಶುಪಾಲರಾದ ಎಸ್ಎಸ್ ಮಾದಯ್ಯವರು ಮಾತಾಡಿ ಯಾವ ರೀತಿ ದೇಶದ ಹೊರಗಿನ ಶತ್ರುಗಳನ್ನ ನಮ್ಮ ಸೈನಿಕರು ಮಟ್ಟ ಹಾಕ್ತಾಳೋ ಅದೇ ತರ ಇಂದಿನ ಯುವಕರ ಬದುಕನ್ನ ಹಾಳು ಮಾಡುತ್ತಿರುವ ಮಾದಕ ವಸ್ತು ತಿಳುವ ಶತ್ರುನ ಓಡಿಸಿ ಆರೋಗ್ಯನ ಕಾಪಾಡಿಕೊಂಡು ಒಳ್ಳೆ ಸಮಾಜ ಕಟ್ಟಿಗೆ ಯುವಜನರು ಮುಂದೆ ಬರಕುತ್ತಾ ಹೇಳಿದು ಕೊಡಗಲ್ಲಿ ಪ್ರವಾಸೋದ್ಯಮಗ ಒಗ್ಗಟ್ಟಿಂದ ಪರಿಸರ ಸ್ನೇಹಿಯಾದ ಹೊಸ ಯೋಜನೆಗೆ ಮುಂದಾದರೆ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಒಳ್ಳೆ ಭವಿಷ್ಯ ಹುಟ್ಟುತ್ತೇಳಿ ಜಿಲ್ಲಾಧಿಕಾರಿ ವೆಂಕಟರಾಜು ಅಭಿಪ್ರಾಯ ವ್ಯಕ್ತಪಡಿಸಲು ಅವು ಕೂಗ್ ಹೋಟೆಲ್ಸ್ ರೆಸಾರ್ಟ್ ಅಸೋಸಿಯೇಷನ್ ವೆಬ್ಸೈಟ್ನ ಬಿಡುಗಡೆ ಮಾಡಿ ಮಾತಾಡಿ ಕೊಡಗಲ್ಲಿ ಪ್ರವಾಸೋದ್ಯಮ ಬೆಳೆಯಕ್ಕೆ ಯಾವುದೇ ರೀತಿಯ ಸಲಹೆಗಳಿದ್ದರೆ ಜಿಲ್ಲಾಡಳಿತಕ್ಕೆ ಮನವಿ ನೀಡಕುತ್ತಾ ಹೇಳಿದರು ಮಡಿಕೇರಿಯಲ್ಲಿರುವ ಇಸ್ಎಚ್ಎಸ್ ಪಾಲಿಕ್ಲಿನಿಕ್ನಲ್ಲಿ ತಾರೀಕು 29 ಮತ್ತು 30ರಂದು ರಕ್ತ ಪರೀಕ್ಷೆ ಮತ್ತು ಮದ್ದು ವಿತರಣೆ ಇರುತ್ತದೆ. ಹಾಗೆ ತಾರೀಕು 28ರಿಂದ 30ರವರೆಗೆ ವೈದ್ಯರು ಇರುತ್ತದೆ ತಿಳಿ ಪ್ರಕಟಣೆ ತಿಳಿಸಲು. ಕಾರ್ಗಿಲ್ ವಿಜಯ ದಿವಸ ಹಿನ್ನೆಲೆಯಲ್ಲಿ ಇಂದು ಹಿಂಬತ್ತು, ಕೊಡಗು ಪತ್ರಕರ್ತರ ಸಂಘ ಮತ್ತು ರೋಟರಿ ಮಿಸ್ಟ್ ಹಿಲ್ ಸೇರಿದಂತೆ ಇನ್ನಿತರ ಸಂಸ್ಥೆಗಳ ವತಿಯಿಂದ ಕಾರ್ಗಿಲ್ ಹುತಾತ್ಮರಿಗೆ ಗೌರವ ನಮನ ಚಂಬರ, ದೀಪ ನಮನ, ಗಾನ ನಮನ ಮತ್ತು ಪುಷ್ಪ ನಮನ ಕಾರ್ಯಕ್ರಮ ನಡೆಯಿತು. ರೋಟರಿ ವುಡ್ಸ್ ಮಡಿಕೇರಿ ಇವರ ಕಡೆಯಿಂದ ಕಾರ್ಗಿಲ್ ವಿಜಯ ದಿವಸ ಮತ್ತು ಆಪರೇಷನ್ ಸಿಂಧೂರು ವಿಜಯೋತ್ಸವ. ಇಂದು ಮಡಿಕೇರಿನ ರೋಟರಿ ಸಭಾಮಂಡಳಿ ನಿವೃತ್ತ ನೌಕಾ ಸೇನಾಧಿಕಾರಿ ರೋಟರಿಯನ್ ವಿಕ್ರಮ್ ದತ್ತ ಅವರ ಉಪಸ್ಥಿತಿಯಲ್ಲಿ ಸೈನಿಕರಿಗೆ ಸನ್ಮಾನ ಚಂಬರ ನಡೆಯಿತು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಗೌಡ ಸಮಾಜ ಮತ್ತು ಗೌಡ ಮಹಿಳಾ ಒಕ್ಕೂಟ ಚೇರಂಬಾಣಿ ಇವರ ಕೂಡುಕೂಟಲ್ಲಿ ಕತೆ ಬರೆಮು ಬನ್ನಿ ಅರೆಭಾಷೆಯಲ್ಲಿ ಮಕ್ಕಳ ಕಥಾ ಕಾರ್ಯಾಗಾರ ನಾಳೆ ಹೊತ್ತಾರೆ 10 ಗಂಟೆಯಿಂದ ಹಿಂಬತ್ತು 5 ಗಂಟೆ ಮುಟ್ಟ ಗೌಡ ಸಮಾಜ ಚೇರಂಬಾಣಿಯಲ್ಲಿ ನಡೆದಿದೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನಂಗೆ ಸೆಪ್ಟೆಂಬರ್ 13ರಂದು ಕೊಡಗು ಸೇರಿದಂತೆ ರಾಜ್ಯದ ಎಲ್ಲಾ ಕಡೆಗಳಲ್ಲಿ ರಾಷ್ಟೀಯ ಲೋಕ ಅದಾಲತ್ ನಡೆದಿದೆ ತಿಳಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭಾವು ತಿಳಿಸಲು. ಈ ವರ್ಷದ ಹೊಸದಾಗಿ ಶುರುವಾಗಿರುವ ಮೌಲಾನ ಅಜಾದ್ ಮಾದರಿ ಶಾಲೆ ಮಡಿಕೇರಿಗೆ ಅತಿಥಿ ಶಿಕ್ಷಕರ ಸೇವನೆ ಪಡೆಯಕ್ಕೆ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ ತಾರೀಕು 31 ಆಖರಿ ದಿನ. 2025-26 ಸಾಲಿಗೆ 10ನೇ ತರಗತಿ ಮತ್ತು 2ನೇ ಪಿಯುಸಿ ಪರೀಕ್ಷೆಯಲ್ಲಿ ಜಾಸ್ತಿ ಅಂಕ ಪಡೆದ ಕರ್ನಾಟಕದ ಮೂಲ ನಿವಾಸಿಗಳ ಮಾಜಿ ಸೈನಿಕರ ಮಕ್ಕಳಿಗೆ ಜನರಲ್ ಕೆಎಸ್ ತಿಮ್ಮಯ್ಯ ನಗದು ಪ್ರಶಸ್ತಿಗೆ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ 15 ನವೆಂಬರ್ ಆಖರಿ ದಿನ. ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2026-27 ಸಾಲಿಗೆ ಆಯ್ಕೆ ಪರೀಕ್ಷೆ ಮೂಲಕ 6ನೇ ತರಗತಿ ಪ್ರವೇಶಕ್ಕಾಗಿ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ತಾರೀಕು 29 ಆಖರಿ ದಿನ. ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಅಕ್ಟೋಬರ್ 1ರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ರಾಜ್ಯ ಮಟ್ಟದಲ್ಲಿ ಆಚರಿಸುವ ಸಂದರ್ಭದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ವಿಶೇಷ ಸೇವೆ ಮಾಡಿದ ಹಿರಿಯ ನಾಗರಿಕರಿಗೆ ವೈಯಕ್ತಿಕ 6 ಪ್ರಶಸ್ತಿ, ಹಾಗೆ ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವಕ್ಕೆ 1 ಸಂಸ್ಥೆಗೆ ಪ್ರಶಸ್ತಿ ನೀಡಲಾಗಿದೆ. ಆಸಕ್ತಿ ಇರುವ ಹಿರಿಯ ನಾಗರಿಕರು ಪ್ರಶಸ್ತಿಗೆ ಅರ್ಜಿ ಹಾಕಕ್ಕೆ ಆಖರಿ ದಿನ ಆಗಸ್ಟ್ 25. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಟ್ರಸ್ಟ್ ಮತ್ತು ಕೆನರಾ ಬ್ಯಾಂಕ್ನ ಕೂಡುಕೂಟಲಿ ರುಡ್ಸೆಟ್ ಸಂಸ್ಥೆ ವತಿಯಿಂದ ಟ್ಯಾಲಿ ಬಗ್ಗೆ 38 ದಿನಗಳ ಪುಕ್ಕಟೆ ತರಬೇತಿ ಆಗಸ್ಟ್ 23ರಂದು ಹಮ್ಮಿಕೊಳ್ಳಲಾಗುತ್ತಿದ್ದು ಗ್ರಾಮೀಣ ಆಸಕ್ತಿ ಇರುವ ಕೆಲಸ ಇಲ್ಲದೇ ಇರುವ ಯುವಕ ಯುವತಿಯರು 18ರಿಂದ 45 ವರ್ಷದ ಒಳಗಿರುವ ಅರ್ಜಿನ ಹಾಕಕ್ಕೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಒಕ್ಕಲಿಗ ಗೌಡ ಸೇವಾ ಸಂಘ ಮತ್ತು ಮಹಿಳಾ ಸಂಘ ಪುತ್ತೂರು ಇವರ ಕೂಡುಕೂಟಲಿ ಆಟಿ ಹಬ್ಬ ಜಂಬರ ಅಧ್ಯಕ್ಷರಾದ ಶ್ರೀ ಸದಾನಂದ ಮಾವಜಿಯವರ ಅಧ್ಯಕ್ಷತೆಯಲ್ಲಿ ನಾಳೆ ಹೊತ್ತರೆ 9:30 ಒಕ್ಕಲಿಗ ಗೌಡ ಸಮುದಾಯ ಭವನ ಪುತ್ತೂರಲ್ಲಿ ನಡೆದಿದೆ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರ ಆಯ್ತು. ಪ್ರಾಯೋಜಕರು ಕಳೆದ 20 ವರ್ಷಗಳಿಂದ ವೈದ್ಯಕೀಯ ಸೇವೆಯಲ್ಲಿ ಹಲ್ಲು ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್, ಕೊಪ್ಪ, ಕುಶಾಲ್ ನಗರ, ಬೈಲುಕುಪ್ಪೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಗ್ರ್ಯಾಂಡ್ ಪ್ರಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22-5571. ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ, ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ, ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ, ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ. ಅಲ್ಲಿ ಬಗ್ಮ ನಿಮ್ಮ ಮನೆಯಲ್ಲಿ ಎಲ್ಲಾ ಲೈಟ್ ಆನ್ ಆಗಿದೆ, ವಾಟರ್ ಪಂಪ್, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲಿಗೆ ಓಡ್ತಾ ಇದೆ? ನಮ್ ಲೈನ್ ಅಲ್ಲಿ ಕರೆಂಟ್ ಇಲ್ಲದೆ 1 ವಾರ ಆಯ್ತಲ್ಲ, ಅದ್ ಹೇಗೆ? ನಾವು ಯುನಿಫೆಕ್ಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಅವರ ಕಡೆಯಿಂದ ಸೋಲಾರ್ ರೂಫ್ ಟಾಪ್ ಹಾಕ್ಸಿದ್ವಿ, ಹಾಗಾಗಿ ನಮ್ಗೆ ಯಾವತ್ತೂ ಕರೆಂಟ್ ಪ್ರಾಬ್ಲಮ್ ಇರುತ್ತಿಲ್ಲ. ಎಂಥ ಮಳೆಗಾಲದಲ್ಲೂ ಕರೆಂಟ್ ಇದ್ದೇ ಇರುತ್ತೆ. ಇದಕ್ಕೆ ಯುನಿಫೆಕ್ಸ್ ನವರೇ ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕ್ ಲೋನ್ ಮಾಡಿಸಿ ಸರ್ಕಾರದಿಂದ ಸಬ್ಸಿಡಿನೂ ಮಾಡಿಸ್ಕೊಡ್ತಾರೆ. ಜೊತೆಗೆ ನಾವು ಬಳಸಿ ಉಳಿಕೆ ಆಗುವ ಹೆಚ್ಚುವರಿ ವಿದ್ಯುತ್ ಅನ್ನ 25 ವರ್ಷಗಳವರೆಗೆ ಸೆಸ್ಕಾಂಗೆ ಮಾರಿ ಆದಾಯನ ಗಳಿಸಬಹುದು. ಹೌದಾ? ಹಾಗಾದ್ರೆ ಅವರನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ಯುನಿಫೆಕ್ಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ನ ಮೀರಾ ಮುತ್ತಮ್ಮ ಅವ್ರನ್ನ ಕಾಂಟ್ಯಾಕ್ಟ್ ಮಾಡು. ನಂಬರ್ ತಗೋ, 9986415552, 9986415552. ಓಕೆ ಅಲ್ಲ? ಪ್ರಕೃತಿ ಕಾಫಿ ವರ್ಕ್ಸ್, ಗುಡ್ಡಹೊಸೂರು, ಕುಶಾಲ್ ನಗರ. ಗುಣಮಟ್ಟದ ಕಾಫಿ ಹೊಡಿಕೊಳ್ಳಲು ಹಾಗೂ ಅತ್ಯಾಧುನಿಕ ಯಂತ್ರಗಳ ಮೂಲಕ ಕಾಫಿ ಹೊಡಿ ಮಾಡಿಸಲು ಗುಡ್ಡಹೊಸೂರು ಕುಶಾಲ್ ನಗರ ಮುಖ್ಯ ರಸ್ತೆಯಲ್ಲಿರುವ ಪ್ರಕೃತಿ ಕಾಫಿ ವರ್ಕ್ಸ್ಗೆ ಭೇಟಿ ನೀಡಿ. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೊಮ್ಮನಪೇಟೆ ಕೊಡಗಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿಗಾಗಿ ಅಡ್ಮಿಷನ್ ಪ್ರಾರಂಭವಾಗಿದೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯ. ಉತ್ತಮ ಸ್ಪೋರ್ಟ್ಸ್ ಸೌಲಭ್ಯ ಮತ್ತು ಬಾಯ್ಸ್ ಅಂಡ್ ಗರ್ಲ್ಸ್ಗಾಗಿ ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9611555457. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 9906061786. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್. ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ, ಅಪ್ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಕಳೆದ 20 ವರ್ಷಗಳಿಂದ ವಿರಾಜಪೇಟೆಯ ವಿದ್ಯಾರತ್ನ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಜವಾಹರ್ ನವೋದಯ ಮತ್ತು ಸೈನಿಕ ಶಾಲೆಯ 6ನೇ ತರಗತಿ ಪ್ರವೇಶಕ್ಕೆ ಪರೀಕ್ಷಾ ಪೂರ್ವ ತರಬೇತಿಯನ್ನು ನೀಡಲಾಗುತ್ತಿದ್ದು, ಪ್ರಸ್ತುತ ವರ್ಷ ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ವಿರಾಜಪೇಟೆ ಹಾಗೂ ಕಾವೇರಿ ಕಾಲೇಜು ಗೋಣಿಕೊಪ್ಪಲುವಿನಲ್ಲಿ ತರಬೇತಿ ಪ್ರಾರಂಭಗೊಂಡಿದೆ. ಆಸಕ್ತರು ಸಂಪರ್ಕಿಸಿ 9480640657. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ. ಓದ್ಯ ನೃಳ ಕರವಂಡ ಸೀಮಾ ಗಣಪತಿ. ಮುಖ್ಯಪಟ್ಟ ಸುದ್ದಿ. ಗುರಿ ಮುಟ್ಟುವ ಹಠ ಉಂಡೆಂಗಿ ಸಾಧನೆ ಸಾಧ್ಯ, ಆರ್ ಐಶ್ವರ್ಯ. ಕೊಡಗರ ಬೋರೆ ಬೋರೆ ಜಾಗತ್ತು ಕಾರ್ಗಿಲ್ ವಿಜಯ್ ದಿವಸ್. ಸುದ್ದಿರ ವಿವರ. ಸ್ಕೂಲ್ ಮಕ್ಕಳತ್ತ ನಲ್ಲ ಗುರಿ ಸಾಧನೆ ಮಾಡುವ ಹಠ ಉಂಡೆಂಗಿ ಎಂತಾನ ಬೋಣೆಗೆ ಸಾಧಿಸಿಡಲೊಂದು ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಅಣ್ಣಚಿ. ಮಾದಾಪುರತ್ರ ಡಿ ಚೆನ್ನಮ್ಮ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಸಂಘಕ್ಕೆ ಮೊಳಿಯಿಟ್ಟಿತ ಹೆಂಗ ತಕ್ಕ ಬಂದದ್ದು. ಎಂತ ಕಷ್ಟತ್ರ ಪರಿಸ್ಥಿತಿಲೂ ಮಕ್ಕ ಬೊತ್ತತೆ ಸೋಲು ಗೆಲುವಿನ ಒರೇ ಮನಸ್ಸಲ್ಲಿ ಹೊಡ್ತೊಂಡು ಒಂದು ಕೆಮಿ ತಕ್ಕ ಬಂದದ್ದು. ಗರ್ಗಂದೂರು ಪ್ರಾಥಮಿಕ ಸ್ಕೂಲ್ರ ಮುಖ್ಯೋಪಾಧ್ರಿ ಪಾರ್ವತಿ ತಕ್ಕ ಬಂದಿತ್ತು. ವಿದ್ಯಾರ್ಥಿ ಸಂಘತ್ರ ಎಲ್ಲಾ ಪದಾಧಿಕಾರಿಯ ನಲ್ಲ ನಾಯಕತ್ವ ಗುಣ ಬಳತಿಯೊಂಡು ಒಂದು ಎಣ್ಣಿಚಿ. ಈ ನಾರತ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಕರ್ನಲ್ ಬಿಜಿ ವಿ ಕುಮಾರ್, ಕಾರ್ಯದರ್ಶಿ ಮಧುಬೋಪಣ್ಣ, ಪ್ರಾಂಶುಪಾಲ ಮಂದಪ್ಪ ಮುಖ್ಯ ಪಟ್ಟಂಗ ಕೂಡಿಯಾಡಿ ತಿಂಜತ್. ಕಾರ್ಗಿಲ್ ಪಡೆಯಲು ಕೂಡಿಯಾಡನ ಯೋಧಂಗಡ ಧೈರ್ಯ ಪಿಂಜ ತ್ಯಾಗ ದೇಶತ್ರ ಪ್ರತಿಯೊಬ್ಬ ನಾಗರಿಕಂಗೂ ಆದರ್ಶವಾಡುವುದು ವಿರಾಜಪೇಟೆರ ಕೊಡಗು ಮಾಜಿ ಸೈನಿಕ ಸಂಘತ್ರ ಅಧ್ಯಕ್ಷ ಚಪ್ಪಂಡ ಹರೀಶ್ ಅಣಿಚಿ. ಕೊಡಗು ಮಾಜಿ ಸೈನಿಕಂಗಡ ಸಂಘತ್ರ ಆದ ನಿಲು ವಿರಾಜಪೇಟೆ ಟೌನ್ಲು ಹುತಾತ್ಮಂಗಡ ಸ್ಮಾರಕಕ್ಕೂ ಕಾರ್ಗಿಲ್ ವಿಜಯ್ ದಿವಸ ಮಾರಿಪತ್ತು ನಡೆದ ಕಾರ್ಬಾರ್ಲು ಹುತಾತ್ಮಂಗಡ ಸ್ಮಾರಕಕ್ಕೂ